ಹಿರಿಯರಿಗೆಲ್ಲ ಅವಾಗೆಲ್ಲ ಇವಾಗಿನಂಗೆ ಮಹಿಳೆ ನಾವೆಷ್ಟೇ ಎಜುಕೇಟೆಡ್ ಆದ್ರೂ ಇವತ್ತಿನಷ್ಟು ಇದಿರ್ಲಿಲ್ಲ. ಎಲ್ಲ ಹಿರಿಯರು ಹೇಳಿದಕ್ಕೆ ಒಪ್ಪ ಅಂತ ಒಂದು ಕಾಲ, ಒಳ್ಳೆ ಹುಡುಗ ಒಳ್ಳೆ ಮನೆತನ. ಆಮೇಲೆ ನಮ್ ತಂದೆನು ಸರ್ಕಾರಿ ನೌಕರರಾಗಿದ್ರ, ಡಾಕ್ಟರ್, ಎಲ್ಲ ಊರೂರು ಸುತ್ತಬೇಕಿತ್ತು. ಇದು ಒಂದ್ ಕಡೆ ನೆಲೆ ನಿಂತ ಕುಟುಂಬ ಇದಕ್ಕೆ ಅಂತ ಅವರೆಲ್ಲ ನಿರ್ಧಾರ ಮಾಡಿದ್ರು. ಆದ್ರೆ ನಾನು ಸಾಧ್ಯ ಆದಷ್ಟು ಪ್ರತಿರೋಧ ಮಾಡಿದೆ. ಇಲ್ಲ, ನನಗೆ ಆಗೋದಿಲ್ಲ, ನನಗೆ ಬೇಡ ಬೇಡ ಅಂತ ಕಣ್ಣೀರು ಹಾಕಿದೆ. ಆದ್ರೆ ಅವ್ರು ಯಾರು ಕೇಳಲಿಲ್ಲ. ಸರಿ ಅಂತ ನಾನು ನನ್ನ ಗಂಡನ ಮನೆಗೆ ಹೋದಾಗ, ಇವರು ಶೇಷಾದ್ರಿ ಅವ್ರ ಮನೆಗೆ ಹೋದಾಗ, ಅದು ಪಕ್ಕಾ ಹಳ್ಳಿ ಮನೆ. ನನಗೆ ಎಷ್ಟೋ ಜನ ಹೇಳಿದ್ರು ಅವ್ರ ಮನೆ ಹಿಂಗೆ ಮದುವೆ ಆದಾಗ ಮದುವೆ ಆಯ್ತು ಅಂದಾಗ ಕೆಲವರೆಲ್ಲ ಹೇಳಿದ್ರು. ಯಾಕಂದ್ರೆ ಅದು ತುಂಬಾ ಒಂದು ಸಂಪ್ರದಾಯಸ್ಥ ಕುಟುಂಬ, ತುಂಬಾ ಜನಕ್ಕೆ ಊಟ ಎಲ್ಲ ಹಾಕಂತ ಕುಟುಂಬ. ಅವ್ರ ಮನೆ ಅನ್ನದ ಪಾತ್ರೆ ನೋಡಿದೀಯನು ನೀನು ಅಂತ. ಯಾಕೆಂದ್ರೆ ನಮ್ಗೆ ಇಲ್ಲೇನು ಗೊತ್ತಿಲ್ಲ, ಪೇಟೆಲ್ ಹುಟ್ಟು ಬೆಳೆದ್ರು. ದಿನ 4-5 kg ಅನ್ನ ಬೇಯಿಸ್ತಾ ಇದ್ರು, ದೊಡ್ಡ ಸಂಸಾರ, ಇಬ್ರು ಅತ್ತೆಯರಿದ್ರು ನನಗೆ. ಹೀಗೆಲ್ಲ ಅಂತ ಒಂದು ಕುಟುಂಬಕ್ಕೆ ನಮ್ ತಂದೆ ತಾಯಿ ನಮ್ ಸೋದ್ರ ಮಾವಂದ್ರೆಲ್ಲ ನೀನ್ ಅಲ್ಲಿ ಹೋಗು ಅಂತ ಕಳ್ಸಿಕೊಟ್ರು. ಅದ್ರಲ್ಲಿ ಎರಡೇ ಆಪ್ಷನ್ ಇದ್ದಿದ್ದು, ಇಲ್ಲ ನಾನು ವಾಪಸ್ ಬರಬೇಕಿತ್ತು, ಇಲ್ಲ ಅಲ್ಲೇ ನಿಲ್ಬೇಕಿತ್ತು. ಆದ್ರೆ ಇವತ್ತಿನಷ್ಟು ಫ್ರೀಡಂ ಅವತ್ತಿರ್ಲಿಲ್ಲ ವಾಪಸ್ ಬರೋದು. ಸಮಾಜ ಒಪ್ಕೋತಿರ್ಲಿಲ್ಲ. ಈಗೇನಿಲ್ಲ, ಡಿವೋರ್ಸ್ ಅಂದ್ರೆ ಅದು ಕಾಮನ್ ಆಗೋಗಿದೆ. ಅವತ್ ಹಂಗಿರ್ಲಿಲ್ಲ. ನನ್ಗೂ ಒಂಥರ ಜವಾಬ್ದಾರಿ ಇತ್ತು ಮನೇಲಿ. ನನ್ಗೆ ಅಣ್ಣ ಎಲ್ಲಾರು ತಮ್ಮ ತಂಗಿಯರೆಲ್ಲ ಇದ್ರು, ಆತರ ಯೋಚನೆನೂ ಮಾಡ್ಲಿಲ್ಲ. ಏನಿದೆ ಅದಕ್ಕೆ ಹೊಂದ್ಕೊಂಡು ಜೀವನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ. ಆದ್ರೆ ಕ್ರಮೇಣ ಏನಾಯ್ತು ಅಂದ್ರೆ, ಶೇಷಾದ್ರಿ ಅವರು ಲಾ ಗ್ರಾಜ್ಯುಯೇಟ್ ಆಗಿದ್ರು. ಸರಿ, ಅವರು ಅವ್ರ ತಂದೆ ಹುಷಾರಿಲ್ಲ ಅಂತ ಅವರು ಮನೆಗೆ ಬಂದಿದ್ರು. ಅವರಿಗೆ ಸ್ವಲ್ಪ ಹೊಸ ಹೊಸ ಕೃಷಿಗಳ ಬಗ್ಗೆ ಒಲವಿತ್ತು. ಯಾಕಂದ್ರೆ ನಮ್ದೆಲ್ಲ ಅಲ್ಲಿ ಅಡಿಕೆ ಮತ್ತೆ ತೆಂಗು ಮತ್ತೆ ಭತ್ತ ಸಾಂಪ್ರದಾಯಿಕ ಬೆಳೆಗಳು. ಇವರು ಎಜುಕೇಟೆಡ್ ಆಗಿದ್ರೆ ಇವರು ಹೊಸ ಹೊಸ ಬೆಳೆ ಮಾಡ್ಬೇಕು ಅಂತ ಇದ್ದಾಗ ತುಂಬಾ ಕಡೆ ಟ್ರಾವೆಲ್ ಮಾಡ್ತಾ ಇದ್ರು. ಅಂದ್ರೆ ಈಗ ನಾವು ಹೊಸ ಬೆಳೆಗೆ, ಯಾಕಂದ್ರೆ ಅದು ನಿಮಗೂ ಒಳ್ಳೇದಾಗುತ್ತೆ. ನಾವೇನಾದ್ರೂ ಹೊಸ್ತು ಮಾಡ್ಬೇಕಾದ್ರೆ ಬೇರೆಯವ್ರು ಬೆಳೆದಿದ್ದನ್ನ ನೋಡಿ ನಮ್ದನ್ನ ಅಳವಡಿಸ್ಕೊಳ್ಳಕ್ಕೆ ನೋಡ್ಬೇಕಾಗುತ್ತೆ. ಆ ತರ ಕೇರಳ ಟೂರ್ ಎಲ್ಲ ಮಾಡಿದಾಗ ರಬ್ಬರ್ ಬೆಳೆ ಕಾಣಿಸ್ತು. ಆಕ್ಚುಲಿ ನಮ್ ಜಿಲ್ಲೆಗೆ ನಾವೇ ಪ್ರಥಮ ರಬ್ಬರ್ ಬೆಳೆ ಹಾಕಿದ್ದು. 87 ಕೇರಳ ಟೂರ್ ಮಾಡಿ ಅಲ್ಲೆಲ್ಲ ಅದ್ರ ಬಗ್ಗೆ ಮಾಹಿತಿ ತಗೊಂಡು 87 ಇವರು ರಬ್ಬರ್ ಬೆಳೆಯನ್ನ ಬೆಳೆದ್ರು. ನಂತರ ಹೀಗೆ ತೀರ್ಥಳ್ಳಿಯವರೆಲ್ಲ ಸೇರ್ಬಿಟ್ಟು ಇನ್ನೊಂದ್ ಹಿಂಗೆ ಟೂರ್ ಹೋದಾಗ ಅಲ್ಲಿ ವೆನಿಲಾ ಬೆಳೆ ಸಿಗುತ್ತೆ ಅವರಿಗೆ ಒಂದು ಪ್ಲಾಟ್ ಅಲ್ಲಿ. ಅಲ್ಲಿ ಆ ವೆನಿಲಾ ಬೆಳೆಗಾರ ಇನ್ನೂ ಅದು ಪ್ರಚಲಿತ ಇರಲಿಲ್ಲ. ಅದ್ ಯಾರೋ ಒಬ್ಬ ಮಾತ್ರ ಬೆಳೀತಾ ಇದ್ದ. ಅಲ್ಲಿ ಅವರಿಗೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ, ಒಳಗಡೆ ಮಾಹಿತಿ ಕೊಡ್ಲಿಕ್ಕೆ ಅವರು ಅನುಮತಿ ಕೊಡ್ಲಿಲ್ಲ. ಅದು ಇವ್ರ ಗ್ರೂಪ್ ಅವ್ರಿಗೆಲ್ಲ ಏನಾಯ್ತು ಅಂದ್ರೆ ಅದೊಂದು ಹಠ ಬಂದು ವೆನಿಲಾ ಬೆಳಿಬೇಕು ಅಂತ ಹೇಳಿ ಒಂದು ಸಂಘಟನೆ ಮಾಡಿ ವೆನಿಲಾ ಬೆಳೆಯಲಿಕ್ಕೆ ಎಲ್ಲೆಲ್ಲಿ ಗಿಡ ಸಿಗುತ್ತೆ ಅಂತ ಹೇಳಿ ಶೃಂಗೇರಿ ಕಾಡಲ್ಲೆಲ್ಲ ಗಿಡ ಇತ್ತು. ಅದನ್ನೆಲ್ಲ ತಂದು ನಮ್ಗೆಲ್ಲ ಇಲ್ಲಿ ಮನೆಯಲ್ಲೆಲ್ಲ ನೆಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದುವರೆಗೂ ಏನಾಗಿತ್ತು ಅಂತಂದ್ರೆ, ನಮ್ಮ ಮನೆಯಲ್ಲಿ ನಮ್ಮ ಮಾವ ಸ್ವಲ್ಪ ಎಲ್ಲ ಸಮಾಜ ಸೇವೆ ಜಾಸ್ತಿ. ಊರಿಗೆ ಸ್ಕೂಲು ಆಸ್ಪತ್ರೆ ಎಲ್ಲ ಕಟ್ಟಿ ಸರ್ಕಾರ ಕೊಟ್ಟಿದ್ದಾರೆ, ಆತರ ಸಮಾಜ ಸೇವೆ. ನಮ್ಮ ಅತ್ತೆಯರಿಬ್ರು ಫುಲ್ ಮ್ಯಾನೇಜ್ ಮಾಡ್ತಾ ಇದ್ರು ಮನೇನ. ಅಂದ್ರೆ ನಾನು ವುಮೆನ್ ಎಂಪವರ್ಮೆಂಟ್ ನೋಡಿದ್ದು ನನ್ನಲ್ಲೇ. ಯಾಕೆಂತಂದ್ರೆ ನಮ್ಮ ಅತ್ತೆಯವರು ಬೆಳಿಗ್ಗೆ ಕೆಲಸದವ್ರ ಜೊತೆ ಹೋದ್ರೆ ಅವ್ರ ಜೊತೆಗೆ ವಾಪಸ್ ಬರ್ತಾ ಇದ್ರು. ಫುಲ್ ಅವರಿಗೆ ಕೃಷಿ ಬಗ್ಗೆ ಗೊತ್ತಿತ್ತು. ಕೂತ್ರೆ ನಿಂತ್ರೆ ಮಲಗಿದ್ರೆ ಅದೇ ಧ್ಯಾನ ಇತ್ತು. ಸರಿ, ಆದ್ರೆ ಹಾಗಾಗಿ ನನ್ಗೇನು ಕೆಲಸ ಇರಲಿಲ್ಲ. ಅವ್ರ ಮುಂದೆ ಅವ್ರಿಗೆ ಎಲ್ಲದಗೂ ಗೊತ್ತಿತ್ತು. ಆದ್ರೆ ವೆನಿಲಾ ಕೃಷಿ ಬಂದಾಗ ಏನಾಯ್ತು ಅಂತಂದ್ರೆ ಅದು ಒಬ್ಬರಿಗೂ ಗೊತ್ತಿರಲಿಲ್ಲ. ಏನಿದ್ರು ಪುಸ್ತಕ ಎಲ್ಲೆಲ್ಲೋ ಪುಸ್ತಕಗಳು ಕಲೆಕ್ಟ್ ಮಾಡ್ಕೊಂಡು ಬಂದಿದ್ರು. ಆ ಪುಸ್ತಕ ಓದ್ಬೇಕಿತ್ತು, ಆಮೇಲೆ ಅದ್ರ ಪ್ರಕಾರ ನಡೀಬೇಕಿತ್ತು. ಗಿಡ ನೆಟ್ವಿ, ತುಂಬಾ ಚೆನ್ನಾಗ್ ಬಂತು. ಅದು ಒಂದೊಂದು ಹಂತದಲ್ಲೂ ಕಷ್ಟ ಇದೆ. ಅದು ಹೂ ಬಂದ್ರೆ ಅದು ಅದಾಗೆ ಪರಾಗಸ್ಪರ್ಶ ಆಗಲ್ಲ. ಅದನ್ನ ಮತ್ತೆ ಪುಸ್ತಕ ನೋಡಿ ಅದನ್ನ ಪರಾಗಸ್ಪರ್ಶ, ಅದ್ರಲ್ಲಿ ಯಶಸ್ವಿ ಆದ್ವಿ. ಆಮೇಲೆ ಸಂಸ್ಕರಣೆನೂ ಅಷ್ಟೇ, ಪ್ರೊಸೆಸಿಂಗ್. ಅದು ಬಹಳ ದೊಡ್ಡ ಪ್ರೊಸೆಸ್. ಅದು ಓದ್ಬಿಟ್ಟು ನಾವು ಅದನ್ನ ತಯಾರಿ ಮಾಡಿದ್ವಿ. ಅವಾಗ ಆಕ್ಚುಲಿ ಫಸ್ಟ್ ಕ್ವಿಂಟಾಲ್ ವೆನಿಲಾ ಬೆಳೆ ಬೆಳೆದಿದ್ದು ನಮ್ಮನೇಲಿ. ಇವರಿಗೆಲ್ಲ ಕ್ವಿಂಟಾಲ್ ಶೇಷಾದ್ರಿ ಅಂತಾನೆ ಕರೆಯೋರು. ಪತ್ರಿಕೆಗಳೆಲ್ಲ ಅದೇ ತರ ಕ್ಯಾಪ್ಷನ್ ಅಲ್ಲಿ ಬಂದಿತ್ತು ಆ ಕಾಲದಲ್ಲಿ. ಆಮೇಲೆ ಏನಾಯ್ತು ಅಂತಂದ್ರೆ, ಅಲ್ಲಿ ಫಸ್ಟ್ ಪ್ರಾರಂಭ ಮಾಡಿದಾಗ ಅದಕ್ಕೆ ಬೆಲೆನೆ ಇರಲಿಲ್ಲ. ಆಮೇಲೆ ಮಾರುಕಟ್ಟೆ ಹುಡ್ಕೊಂಡ್ರು, ಇವರೇನು ವೆನಿಲಾ ಡೆವಲಪ್ಮೆಂಟ್ ಟ್ರಸ್ಟ್ ಅಂತ ಮಾಡಿದ್ರು, ಮಾರುಕಟ್ಟೆ ಹುಡ್ಕೊಂಡ್ರು. ನಂತರ ಅದು 165 ರೂಪಾಯಿ ಫಸ್ಟ್ ಹಸಿ ಬೀನ್ಸ್ ಇತ್ತು. ಇದ್ದಕ್ಕಿದ್ದಂಗೆ ಅದು ಏರ್ತು ಏರ್ತು ಪ್ರತಿ ವರ್ಷ 150 ಆಯ್ತು, 350 ಆಯ್ತು, 750 ಆಯ್ತು, 1000 ರೂಪಾಯಿ ಬಂತು. 5ನೇ ವರ್ಷಕ್ಕೆ 3750 ರೂಪಾಯಿ ಬಂತು 1 kg ವೆನಿಲಾ ಬೀನ್ಸ್. ನಾವು ತೆಂಗಿನ ತೋಟದಲ್ಲಿ ಹಾಕಿದ್ವಿ, ಅದು ಸ್ವಂಪಾಗಿ ಬೆಳೆದಿತ್ತು. ಅವಾಗ ಏನಾಯ್ತು ಅಂದ್ರೆ, ಯಾವಾಗ ಈ ರೀತಿ ರೇಟ್ ಪ್ರತಿ ವರ್ಷನೂ ಏರ್ತಾ ಬಂತೋ, ಕೆಲವೊಂದು ಸ್ಥಳಗಳು, ಇದು ತೀರ್ಥಳ್ಳಿ ಪುರುಷೋತ್ತಮ ರಾಯರ ಮನೆ ಇರ್ಬೋದು ಅಥವಾ ನಮ್ಮನೆ ಇರ್ಬೋದು, ಇಲ್ಲೆಲ್ಲ ತುಂಬಾ ಚೆನ್ನಾಗಿದೆ ಅಂತ ಬಾಯಿಂದ ಬಾಯಿ ಹೋಯ್ತಾ ಅವಾಗ ಜನ ಬರ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಜನರು, ಪತ್ರಕರ್ತರು, ಯೂನಿವರ್ಸಿಟಿ ಅವರು, ಯಾಕಂದ್ರೆ ಎಲ್ಲೂ ಇರ್ಲಿಲ್ಲ, ಎಲ್ಲರೂ ಬರ್ಲಿಕ್ಕೆ ಶುರು ಮಾಡಿದ್ರು. ಇವರೆಲ್ಲ ಟ್ರಸ್ಟ್ ಅಂತ ಹೇಳ್ಬಿಟ್ಟು ಊರೆಲ್ಲ ಸುತ್ತಕೊಂಡು ಎಲ್ರಿಗೂ ಪ್ರಚಾರ ವೆನಿಲಾ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರು. ನಾನ್ ಮನೇಲೇ ಇರ್ತದೆ, ನಾನು ಜಸ್ಟ್ ಗೃಹಿಣಿಯಾಗಿ ಇದ್ದಿದ್ದಷ್ಟೇ. ಅಡಿಗೆ ಮಾಡ್ಕೊಂಡು ಈ ವೆನಿಲಾ ಪ್ರೊಸೆಸ್ ಮಾಡೋದು, ಪಾಲಿನೇಷನ್ ಮಾಡ್ಕೊಳ್ಳೋದು, ಇದನ್ನೇ ನಾನು ಮಾಡ್ಕೊಂಡು ಬಂದವ್ರಿಗೆಲ್ಲ ನನ್ಗೆ ಏನ್ ಮಾಹಿತಿ ಇದೆಯೋ ನಾನು ಅದನ್ನ ಕೊಡ್ತಾ ಇದ್ದೆ. ಆ ರೀತಿ ಯೂನಿವರ್ಸಿಟಿ ಬಂದಾಗ ಅವಾಗ ಆಕ್ಚುಲಿ ಇಲ್ಲಿ ಪ್ರಭಾಕರ್ ಶೆಟ್ಟರು ಇದ್ರು, ಸಂಶೋಧನೆ ನಿರ್ದೇಶಕರಾಗಿದ್ರು. ಅವ್ರದ್ದು ಒಂದು ಟೀಮ್ ಬಂದಿತ್ತು, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರು ಬಂದಿತ್ತು. ಎಲ್ರಿಗೂ ನಾನು, ಆಮೇಲೆ ರೈತರುಗಳು ಬಸ್ ಗಟ್ಲೆ ಬರೋರು ಮಾಹಿತಿ ಹೇಳ್ತಾ ಇದ್ನ ಅವರಿಗೆ. ಸ್ವಲ್ಪ ನಾನು ಫ್ರೀ ಆಗಿ ಒಬ್ಳು ಮಹಿಳೆ ಇಲ್ಲೆಲ್ಲದೂ ಹೇಳ್ತಾ ಇದ್ದಾಳೆ, ಇವ್ರಿಗೊಂದು ಸ್ವಲ್ಪ ಮಾಹಿತಿ ಇದೆ ಅಂತ ಹೇಳ್ಬಿಟ್ಟು ನನ್ನನ್ನು ಒಂದು ಸಂಪನ್ಮೂಲ ವ್ಯಕ್ತಿಯಾಗಿ ಈ ರೀತಿ ಕಾರ್ಯಕ್ರಮಗಳಲ್ಲಿ ವೆನಿಲಾ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಅಂತ ನನ್ನನ್ನ ನಾನು ಮನೆಯಿಂದ ಹೊರಗೆ ಬರ್ಲಿಕ್ಕೆ ಶುರುವಾಗಿದ್ದು. ಇಲ್ಲದೆ ಇದ್ರೆ ವೆನಿಲಾ ಇಲ್ಲದೆ ಇದ್ರೆ ಬಹುಶಃ ನಾನು ಮನೆಯಲ್ಲಿ ನನ್ನ ಗೃಹಿಣಿಯಾಗಿ ಇರ್ತಾ ಇದ್ದೆ. 1991 ನಾವು ವೆನಿಲಾ ಶುರು ಮಾಡಿದ್ವಿ. ಆಮೇಲೆ 98ರಲ್ಲಿ ಆಂಥೂರಿಯಂ ಕೃಷಿ ಮಾಡಿದ್ವಿ. ಆಂಥೂರಿಯಂ ಕೃಷಿನೂ ನಾವು ಹೈಟೆಕ್ ಆಗಿ ಮಾಡಿದ್ವಿ. ಸುಮಾರು 2-2.5 ಎಕರೆಯಲ್ಲಿ ಗ್ರೀನ್ ಹೌಸ್ ಕನ್ಸ್ಟ್ರಕ್ಟ್ ಮಾಡ್ಕೊಂಡು ಶುರು ಮಾಡಿದ್ವಿ. ಅವಾಗ್ಲೂ ಎಲ್ಲರೂ ಬರ್ಲಿಕ್ಕೆ ಶುರು ಮಾಡಿದ್ರು. ಆಮೇಲೆ ಹೀಗೆ ಪ್ರಚಾರಗಳು, ಮಾಧ್ಯಮದವರು, ಮತ್ತೆ ಅದೇ ಇವ್ರು ಹೇಳಿದಾಗೆ ನನ್ನ ಕೆವಿಕೆಲಿಯಲ್ಲಿ ಅಡ್ವೈಸರ್ ಕಮಿಟಿ ಮೆಂಬರ್ ಮಾಡಿಕೊಂಡ್ರು. ಕೊನೆಗೆ ಇದು MH ಮರಿಗೌಡ ಪ್ರಶಸ್ತಿ ಅಂತ ಆಕ್ಚುಲಿ ತೋಟಗಾರಿಕಾ ಇಲಾಖೆಗೆ ಮಹಿಳೆಯರಿಗೆ ಆ ವರ್ಷ ಕೊಡಬೇಕಂತ ಅವ್ರು ವಾಪಸ್ ಕಳ್ಸಿರ್ತಾರಂತೆ. ಇಲ್ಲಿ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಅಲ್ಲಿಂದ ವಾಪಸ್ ಕಳ್ಸಿದ್ರಂತೆ, ಇಲ್ಲ ಇದು ಯಾರಾದ್ರೂ ನೀವು ತುಂಬಿಸಿ ಕಳಿಸಿ ಅಂತ. ಅವಾಗ ನಾನು ಅಷ್ಟೊತ್ತಿಗೆ ಅಲ್ಲೂ ಎಲ್ಲ ಹೋಗಿ ಸ್ವಲ್ಪ ಇದು ವೆನಿಲಾ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೆ. ಸರಿ ಅಂತ ಹೇಳ್ಬಿಟ್ಟು ನಾನು ನನಗೆ ಬಯೋಡೇಟಾ ಮಾಡಕ್ ಹೇಳಿದ್ರು. ನನಗೆ ಆಕ್ಚುಲಿ ಬಯೋಡೇಟಾ ಅಂದ್ರೆ ಏನಂತಾನು ಗೊತ್ತಿಲ್ಲ. ಫಸ್ಟ್ ಬಹುಶಃ ನಾವು ಇವರು ಗೀತಾ ಮೇಡಮ್ ಅವ್ರ ಹತ್ರನೇ ನಾವು ಬಯೋಡೇಟಾ ಮಾಡಕ್ಕೂ ಹೋಗಿದ್ದು. ನಂತರ ಅವರಲ್ಲಿ ಕೆಲಸ ಮಾಡ್ತಾ ಇದ್ರು. ಕೊನೆಗೆ ನೆಕ್ಸ್ಟ್ ಆಸ್ಪಿ ಅವಾರ್ಡ್ ಬಂತು. ಆಸ್ಪಿ ಅವಾರ್ಡ್ ಆಕ್ಚುಲಿ ಪ್ರಭಾಕರ್ ಶೆಟ್ಟರೆ ಹೇಳಿದ್ದು. ಯಾಕಂದ್ರೆ ಯೂನಿವರ್ಸಿಟಿಯಲ್ಲೆಲ್ಲ ಅದು ಬರ್ತಾ ಇತ್ತು ಅಪ್ಲಿಕೇಶನ್ ಫಾರಂ, ಮೇಡಮ್ ನೀವು ಅಪ್ಲೈ ಮಾಡಿ ಅಂತ ಅಂದ್ರು. ಅವಾಗ ಕೃಷಿ ಅಂತಂದ್ರೆ ನಾನು ಒಬ್ಬರೇ ಮಾಡಿದೆ ಅಥವಾ ದೇಶಾದ್ರೆ ಅವ್ರು ಒಬ್ಬರೇ ಮಾಡಿದ್ರೆ ಅಂತ ಹೇಳಲಿಕ್ಕಾಗಲ್ಲ. ಯಾಕೆ ಅಂತಂದ್ರೆ ಕೃಷಿ ಅನ್ನೋದು ಒಂದು ಇಡೀ ಕುಟುಂಬನು ಇನ್ವಾಲ್ವ್ ಆಗಿ ಮಾಡಂತದ್ದು. ಸರಿ, ಅದು ಆ ಆಸ್ಪಿ ಆ ವರ್ಷ ಮಹಿಳೆಗೆ ಅಂತಾನೆ ವುಮೆನ್ ಇನ್ ಫ್ಲೋರಿಕಲ್ಚರ್ ಅಂತ ಇತ್ತು. ಅವ್ರು ಪ್ರಭಾಕರ್ ಶೆಟ್ಟರು ತಂದು ಬಂದು ಅಪ್ಲಿಕೇಶನ್ ಕೊಟ್ಟು ಮೇಡಮ್ ಅಪ್ಲೈ ಮಾಡಿ ಅಂತಂದ್ರು. ಅವಾಗ ನಮ್ ತಂದೆಯವ್ರು ಒಂದ್ ಮಾತು ಹೇಳಿದ್ರು, ನೋಡು ಇದು ಒಂದ್ ಸಲ ನೀನೀಗ ಅಪ್ಲೈ ಮಾಡಿದ್ರೆ ನಿನಗೇನಾದ್ರು ಪ್ರಶಸ್ತಿ ಬಂದ್ರೆ ಇದು ಪೂರ್ತಿ ನಿನ್ನ ಹೆಸರಲ್ಲಿ ಹೋಗುದು, ನಾಳೆ ನಿನ್ಗೂ ನಿಮ್ ಯಜಮಾನರಿಗೂ ಅದರಲ್ಲಿ ಇದಾಗಬಾರ್ದು. ಯಾಕಂದ್ರೆ ಒಂದ್ ಸಲ ಪ್ರಶಸ್ತಿ ಬಂದ್ರೆ ಇಮೇಜೇ ಚೇಂಜ್ ಆಗ್ಬಿಡುತ್ತೆ. ಆ ಬಂದ ತಕ್ಷಣ ಎಲ್ಲ ಸನ್ಮಾನ ಅದು ಇದು, ಈಗ ಅವರು ಬಂಡವಾಳ ಹಾಕಿದ್ದು, ಅವರು ಶ್ರಮ ಪಟ್ಟಿದ್ದು, ಅಲ್ಲಿ ವುಮೆನ್ಗಾಗಿ ಇದ್ದಿದ್ರಿಂದ ನಾನು ಅಪ್ಲೈ ಮಾಡಬೇಕಾಯ್ತು. ಕೊನೆ ಶೇಷಾದ್ರಿ ಅವ್ರನ್ನು ಕೇಳಿದ್ರು ನಮ್ ತಂದೆಯವರು, ಇಲ್ಲ ಪರವಾಗಿಲ್ಲ ಅವ್ಳು ಮಾಡ್ಲಿ ಅಂತ ಅಂದ್ರು. ನಾನ್ ಮಾಡಿದೆ, ಮುಂದೆ ಅದು ಹಂಗೆ ಬೆಳ್ಕೊಂಡು ಹೋಯ್ತು. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತ ಇದು ಅಂದ್ರೆ ಇದರಲ್ಲಿ ಸುಮಾರಿದೆ. ಒಂದು ತಾಳ್ಮೆ ಇರಬೇಕು. ಈಗ ನಮ್ಗೆ ನಂದು ಹೆಚ್ಚು ಕಡಿಮೆ ಒಂದು 20 ವರ್ಷ, 80ರಲ್ಲಿ ನನ್ನ ಮದುವೆ ಆಗಿದ್ದು, ನನಗೆ ಇವೆಲ್ಲ ಬಂದಿದ್ದು 2000 ಇಸ್ವಿಯಿಂದ. 20 ವರ್ಷ ತಾಳ್ಮೆಯಿಂದ ನಾನು ಮನೆ ಕೆಲಸ ಮಾಡ್ಕೊಂಡಿದ್ದು. ಇನ್ನೊಂದೇನಪ್ಪಾ ಅಂತಂದ್ರೆ, ಮಹಿಳೆ ಯಾವುದೇ ಹೆಸರು ಬರಬೇಕಾದ್ರೆ ಕುಟುಂಬದ ಬೆಂಬಲ ಇರಬೇಕು, ಪ್ಲಸ್ ಗಂಡನ ಬೆಂಬಲ ಇರಬೇಕು. ಕುಟುಂಬ ಮತ್ತೆ ಗಂಡನ ಬೆಂಬಲ ಇಲ್ಲದೆ ಇದ್ರೆ ನಾವೇನು ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ, ನಾವು ಮುಂದುವರೆಯಕ್ ಸಾಧ್ಯತೆ ಇಲ್ಲ. ಇದನ್ನು ಪಾಪ ಪ್ರಭಾಕರ್ ಶೆಟ್ಟರೆ ಹೇಳಿದ ನನಗೆ, ಯೂನಿವರ್ಸಿಟಿ ಬೋರ್ಡ್ ಮೆಂಬರ್, ಮೇಡಮ್ ನೋಡಿ ಹಿಂಗೊಂದು ಗೌರ್ನರ್ ನಾಮಿನಿ ಇದೆ ಅಪ್ಲೈ ಮಾಡಿ ಅಂದ್ರು. ಫಸ್ಟ್ ಅಟೆಂಪ್ಟ್ ಗೆ ಅಪ್ಲೈ ಮಾಡಿದ್ವಿ, ಸಿಕ್ಲಿಲ್ಲ. ಸೆಕೆಂಡ್ ಅಟೆಂಪ್ಟ್ ಗೆ ಅಪ್ಲೈ ಮಾಡಿದ್ವಿ, ಮತ್ತೆ ಯಾವ್ದು ಇನ್ಫ್ಲೂಯೆನ್ಸ್ ಏನು ಇರಲಿಲ್ಲ, ತಾನಾಗೆ ಸಿಕ್ತು. ಹೀಗೆ ಒಂದೊಂದೇ ಹಂತವಾಗಿ ಒಂದ್ ಸಲ ನಿಮ್ಗೆ ಯಾವ್ದೋ ಒಂದು ಚೈನ್ ಸಿಕ್ಟ್ರೆ ಆ ದಾರಿ ಸಲೀಸಾಗುತ್ತೆ. ಹೀಗೆ ನಾನು ಇಷ್ಟಪಟ್ಟು ಬಂದವಳಲ್ಲ, ಕಷ್ಟಪಟ್ಟು ಬಂದು, ನಾನು ಕೃಷಿ ಆಯ್ಕೆ ಮಾಡಿಲ್ಲ, ಕೃಷಿನೇ ನನ್ನನ್ನು ಆಯ್ಕೆ ಮಾಡ್ಕೊತು. ಆದ್ರೆ ಇವತ್ ಹೇಗಾಗಿದೆ ಅಂತಂದ್ರೆ ಪರಿಸ್ಥಿತಿ, ನಾನು ಕೃಷಿ ಬಿಟ್ಟು ಇರ್ಲಿಕ್ಕೆ ಸಾಧ್ಯತೆನೆ ಇಲ್ಲಿದ್ದಂಗೆ ಆಗಿದೆ. ಈಗ ನಾನು ನನ್ನ ಮಗನ ಮನೆಗೆ ಬೆಂಗಳೂರಿಗೆ ಹೋದ್ರು ಕೂಡ ನನಗೆ ಅಲ್ಲಿ ಒಂದು ದಿನಕ್ಕಿಂತ ಜಾಸ್ತಿ ಇರ್ಲಿಕ್ಕಾಗಲ್ಲ, ಯಾಕಂದ್ರೆ ಅಪಾರ್ಟ್ಮೆಂಟ್ ಅಲ್ಲಿ ಇರಬೇಕು, ಜೈಲಲ್ಲಿ ಕೂಡ ಹಾಕ್ದಂಗೆ ಆಗುತ್ತೆ. ಹಿಂದೆ ನಮ್ಮ ಅಜ್ಜಿಯವರು ಅಷ್ಟೇ, ನಮ್ಮ ಅಜ್ಜಿ ಹಳ್ಳಿಲಿ ಇರ್ತಾ ಇದ್ರು, ನಮ್ಮ ತಂದೆ ಇದ್ದಲ್ಲಿ ಬರ್ತಾ ಇದ್ರು. ಅವಾಗ ಅಜ್ಜಿ, ಓ ನಂಗೆ ಆಗದೇ ಇಲ್ಲ ಪೇಟೆ, ನಂಗೆ ಆಗದೇ ಇಲ್ಲ ಹೋಗ್ಬೇಕು. ನನಗೆ ನಮ್ಗೆಲ್ಲ ಆಶ್ಚರ್ಯ, ಏನು ಇಷ್ಟೆಲ್ಲ ಚೆನ್ನಾಗಿದೆ. ಯಾಕಂದ್ರೆ ಅವಾಗ ಅದ್ ನೋಡಿದ್ದೆ ಅದೊಂದು ವಾತಾವರಣ, ಯಾಕೆ ನಮ್ಮ ಅಜ್ಜಿ ಹಿಂಗಂತಾರೆ ಅಂತ. ಆದ್ರೆ ಇವತ್ತು ನನಗೂ ಅನಿಸ್ತಾ ಇದೆ, ಹಳ್ಳಿಯಲ್ಲಿ ಒಂದು ನಾವು ಟೈಮ್ ಪಾಸ್ ಮಾಡಿಕೊಂಡು ನಮ್ಮ ಮಾನಸಿಕ ದೈಹಿಕ ಆರೋಗ್ಯನ ನಾವು ಕಾಪಾಡ್ಕೊಳ್ಳಂತ ಇದೆಯಲ್ಲ, ಅದು ಹಳ್ಳಿ ಬಿಟ್ಟು ಬೇರೆ ಇಲ್ಲ. ಬಹುಶಃ ನಿವೃತ್ತಿನೇ ಇಲ್ಲದೆ ಇರೋ ಒಂದು ವೃತ್ತಿ ಅಂದ್ರೆ ಅದು ಬಹುಶಃ ವ್ಯವಸಾಯ ಮಾಡೋದು ಅಥವಾ ಇದು ಅಂತ ಕೃಷಿ ಅಂತ ಹೇಳ್ಬೇಕು. ಯಾಕಂದ್ರೆ ನಮ್ಮ ಅತ್ತೆ ಹೋದ ವರ್ಷ 95 ವರ್ಷ ಆದ್ರೂ ಕೂಡ ಅವರ ಧ್ವನಿಯಲ್ಲೇ ಆಗ್ಲಿ, ಅವ್ರ ಮಾತುಗಾರಿಕೆಯಲ್ಲೇ ಆಗ್ಲಿ, ಯಾರು ಅವ್ರಿಗೆ ವಯಸ್ಸಾಗಿದೆ ಅಂತ ಇರಲಿಲ್ಲ. ಅಲ್ಲಿ ಕುತ್ಕೊಂಡು ಅವರು ಇನ್ಸ್ಟ್ರಕ್ಷನ್ ಕೊಡ್ತಾನೆ ಇರೋರು. ಅದೇ ಯಾರೊಬ್ರು ಈಗ ವೃತ್ತಿಲಿದ್ದವರು 58, 60, 65 ವರ್ಷಕ್ಕೆ ರಿಟೈರ್ ಆದ್ರೆ ಅವರು ಇಲ್ಲ ಪಾರ್ಕ್ ಹತ್ರನೋ ಅಥವಾ ಒಂದು ಆ ಸರ್ಕಲ್ ಅಲ್ಲೋ ರಿಟೈರ್ ಆದವರೆಲ್ಲ ಸೇರ್ಕೊಂಡು ಮಾತಾಡ್ಕೊಂಡು ಮುಖ ಜೋದ್ಕೊಂಡು ಅವ್ರು ಇರೋದ್ ನೋಡಿದ್ರೆ ಓ ಏನ್ ಅಂದ್ರೆ ಒಂಥರ ಡಿಪ್ರೆಷನ್ ಬಂದ್ಬಿಡ್ತಾರೆ. ಅಲ್ಲಿ ತನಕ ಒಂಥರ ಇದಾಗಿರ್ತಾರೆ. ಅಥವಾ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ನಿವೃತ್ತಿ ಆದ್ಮೇಲೆ ಕೃಷಿ ಮಾಡೋಣ ಅಂತ ಹೋಗ್ತಿರ್ತಾರೆ. ಇವೆಲ್ಲ ಏನಿದ್ರು ಪ್ರಾಯ ಇದ್ದಾಗಲೇ ಮಾಡ್ಬೇಕಂತ ಚಟುವಟಿಕೆಗಳು. ಆದ್ರೆ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಇವೆಲ್ಲ ಕೃಷಿ ನಿರತ ಮಹಿಳೆಯರು, ನಿಮ್ಗೆ ತುಂಬಾನೇ ಸ್ಕೋಪ್ ಇದೆ. ನೀವು ಕೃಷಿಯಲ್ಲಿ ಇದ್ ಮಾಡಿದ್ರೆ ತುಂಬಾನೇ ಮುಂದ್ ಬರ್ಲಿಕ್ಕೂ ಅವಕಾಶ ಇದೆ. ಪ್ಲಸ್ ನಿಮ್ಗೆ ನಿವೃತ್ತಿ ಅನ್ನೋದಿಲ್ಲ, ನಿಮ್ಮ ಆಯಸ್ಸು ಆರೋಗ್ಯ ಎಲ್ಲದನ್ನು ನೀವು ಕಾಪಾಡ್ಕೋಬಹುದು. ನಿಮ್ಮ ಆರ್ಥಿಕ ಅಭಿವೃದ್ಧಿ ಜೊತೆಗೆ ಇವತ್ತು ಹೆಲ್ತ್ ಮುಖ್ಯ ತಾನೆ, ಹೆಲ್ತ್ ಈಸ್ ವೆಲ್ತ್ ಅಂತಾರೆ. ಹಂಗಾಗಿ ಆ ದೃಷ್ಟಿಲಿ ಈಗ ನೀವು ನೋಡಿ ಪೇಟೆಲ್ಲ 60-65 ವರ್ಷ ಅಂದ್ರೆ ಅವ್ರನ್ನ ನೋಡಕ್ಕೆ ಆಗಲ್ಲ, ಕೂತ್ರೆ ನಿಲ್ಲಕ್ಕಾಗಲ್ಲ, ನಿಂತ್ರೆ ಕೂರಕ್ಕಾಗಲ್ಲ ಆ ಪರಿಸ್ಥಿತಿ. ಆದ್ರೆ ನಾವು ಹಳ್ಳಿಲಿರೋರು ಓಡಾಡ್ಕೊಂಡಿರ್ತೀವಲ್ಲ, ನಮ್ಗೆ ಆ ಒಂದು ಯಾವುದೋ ಒಂದು ಕಾಯಿಲೆ ಬಾಧೆಗಳು ಬರೋದಿಲ್ಲ. ಅನಾದಿ ಕಾಲದಿಂದಲೂ ಕೃಷಿನೇ ಮಹಿಳೆನೇ ಸಾಕಿ ಸಲಹೋದಳು. ಯಾಕೆಂತಂದ್ರೆ ಹಿಂದೆ ಆ ವಲಸೆ ಇದು ಏನೋ ಆಹಾರಕ್ಕೋಸ್ಕರ ಬೇಟೆ ಆಡೋದು ಆ ತರ ಎಲ್ಲ ಇದ್ದಾಗ ಮಹಿಳೆ ಯಾವುದೋ ಒಂದು ಹಣ್ಣನ್ನ ಬೀಜ ಬಿತ್ ಅಲ್ಲೇ ಎಲ್ಲೋ ಹಾಕ್ತಾಳೆ, ಅದು ಮರ ಆಗುತ್ತೆ. ಹಾಗೆ ಕೃಷಿಗೆ ಭದ್ರ ಬುನಾದಿ ಹಾಕ್ದವಳೆ ಮಹಿಳೆ, ಅದನ್ನೇ ಅವಳು ಪಾಲನೆ ಮಾಡಿಕೊಂಡು ಪೋಷಣೆ ಮಾಡಿಕೊಂಡು ಬಂದಿದ್ದಾಳೆ. ಆಮೇಲೆ ಕೃಷಿ ನಿರತ ಮಹಿಳೆಯರು, ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಏನು ಕೃಷಿ ದಿನಾಚರಣೆ ಅಂತ ಇವತ್ತು ನಾವು ಆಚರಿಸ್ತಾ ಇದೀವಿ ಅಥವಾ ಇದನ್ನ ಒಂದು ತಂದಿದ್ದಾರೆ ಅಂದ್ರೆ ಅದಕ್ಕೆ ನಾವು ಅಭಿನಂದನೆಗಳನ್ನ ಸಲ್ಲಿಸಲೇಬೇಕು. ಯಾಕೆಂದ್ರೆ ಕೊನೆಯ ಪಕ್ಷ ಮಹಿಳೆಯರನ್ನ ಕೃಷಿಯಲ್ಲಿ ಅವರು ನಿರತರಾಗಿದ್ದಾರೆ ಅಂತ ಒಂದು ಗುರುತಿಸೋ ಒಂದು ಮನೋಭಾವನಾದ್ರೂ ಬಂದಿದೆಯಲ್ಲ. ಯಾಕೆ ಅಂತಂದ್ರೆ ಮಹಿಳೆಯರು ನೀವು ಯೋಚನೆ ಮಾಡಬಹುದು, ಮಹಿಳೆ ಇಲ್ಲದೆ ಕೃಷಿ ಮಾಡಲಿಕ್ಕೆ ಸಾಧ್ಯತೆನೆ ಇಲ್ಲ. ಮಹಿಳೆ ಆದವಳು ಎಷ್ಟು ಅವಳು ಇದನ್ ಮಾಡ್ಬೇಕು, ಮನೆ ಕೆಲಸ ಮಾಡ್ಕೋಬೇಕು, ಮಕ್ಕಳು ನೋಡ್ಕೋಬೇಕು. ಈಗ ಬೇರೆ ಎಲ್ಲ ಇರ್ಲಿ, ಇವಾಗ ಅಡಕೆ ಕೊಯ್ಲು ಗದ್ದೆ ಕೊಯ್ಲಿದೆ, ಈಗ ಅಕಾಲಿಕ ಮಳೆ ಬಂದಿದೆ, ಅಲ್ಲಿ ಏನು ಚಪ್ರದಲ್ಲಿ ಅಡಕೆ ಏನಾಯ್ತು, ಇದರಲ್ಲಿ ಏನಾಯ್ತು, ಭತ್ತದ ಗದ್ದೆಲಿ ಭತ್ತ ಏನಾಯ್ತು, ನಮ್ಗೆ ಅದೇ ಚಿಂತೆ. ಅದನ್ನ ತಿರುಗ್ಸು ಮುರುಗ್ಸು ಪುರ್ಸೋತ್ತೇ ಇಲ್ಲ. ಅಂದ್ರೆ ಅಷ್ಟು ಮಟ್ಟಿಗೆ ನಾವು ಇನ್ವಾಲ್ವ್ ಆಗಿರ್ತೀವಿ. ಅದು ಮಹಿಳೆಯರು ಏನಂದ್ರೆ ಯಾವ್ಯಾವ ಪ್ರದೇಶದ ಕೃಷಿಗೆ ಅವರು ಮದುವೆ ಆಗೋಗಿರ್ತಾರೋ ಅದನ್ನ ತಮ್ಮ ಜೀವನಕ್ಕೆ ಅಳವಡಿಸ್ಕೊಂಡಿರ್ತಾರೆ. ಈಗ ನಮ್ಗೆ ಇಲ್ಲಿ ಭತ್ತ ಅಡಿಕೆ ಅಂತಂದ್ರೆ ಅದಕ್ಕೆ 20 ದಿನದಲ್ಲಿ ಬಹುಶಃ 14-15 ಗಂಟೆ ತನಕ ಅವಿರತವಾಗಿ ಕೆಲಸ ಮಾಡ್ತಾರೆ. ಆದ್ರೆ ಇಷ್ಟೆಲ್ಲ ಕೆಲಸ ಮಾಡಿದ್ರು ಕೂಡ ಇವನ್ ವಿಶ್ವಸಂಸ್ಥೆಯವರು, ಯುನೈಟೆಡ್ ನೇಷನ್ಸ್ ಆಫ್ ಅಗ್ರಿಕಲ್ಚರ್ ಮತ್ತೆ ಫುಡ್ ಸೆಕ್ಯೂರಿಟಿ ಅವರು ಕೂಡ ಏನ್ ಹೇಳಿದ್ದಾರೆ ಅಂದ್ರೆ, ಇಡೀ ಪ್ರಪಂಚದಲ್ಲಿ ಬೇರೆ ಎಲ್ಲಾ ಹುದ್ದೆಗಳಿಗಿಂತ ಜಾಸ್ತಿ ಹುದ್ದೆನ ಆಶ್ರಯಿಸೋದು ಕೃಷಿಯಲ್ಲಿ. ಈವನ್ ಮುಂದುವರೆದ ದೇಶ ಅಮೆರಿಕದಲ್ಲೂ ಕೂಡ 30% ಮಹಿಳೆಯರು ಕೃಷಿ ಚಟುವಟಿಕೆಗಳಲ್ಲಿ ನಿರತರಾಗಿದ್ದಾರೆ. ಅವಾಗ ಮೇಡಮ್ ಅವರಂದ್ರು ನಮ್ಮ ಇಂಡಿಯಾದಲ್ಲಿ 70-80% ನಿರತರಾಗಿದ್ದಾರೆ. ಅಮೆರಿಕದಂತ ಮುಂದುವರೆದ ದೇಶಗಳಲ್ಲೂ ಕೂಡ ಕೃಷಿಯಲ್ಲಿ ನಿರತರಾಗಿದ್ದ ಮಹಿಳೆಯರೇ ಜಾಸ್ತಿ. ಆದ್ರೆ ಏನಪ್ಪಾ ಅಂದ್ರೆ, ಕೃಷಿಯಲ್ಲಿ ನಿರತರಾಗಿದ್ದ ಮಹಿಳೆಯದು ಸೇವೆ ಗಣನೆಗೆ ಬರಲ್ಲ. ಅವರು ಬೆಳಗ್ಗೆಯಿಂದ ಮಾಡ್ತಾ ಏನೋ ಮಾಡ್ತಾ ಇದಾರೆ ಅಂತ. ಇದು ಕ್ರೆಡಿಟ್ ಎಲ್ಲ ಯಾರು ತಗೋತಾರೆ, ಸಾಮಾನ್ಯ ಗಂಡಸರುಗಳೇ ತಗೋತಾರೆ. ಅವ್ರೇನ್ ಮಾಡ್ತಾರೆ, ಇಲ್ಲ ಅವ್ ಮಾಡ್ತಾ ಇರ್ತೀವಿ, ಅದೇನು ರೊಟೀನ್ ಅನ್ನಂಗೆ, ಇವ್ರು ಹೇಗೋ ಮಾಡ್ಕೊಂಡಿದ್ದಾರೆ ಅಂತ. ಅವರು ಪೇಟೆಗೆ ಹೋಗ್ತಾರೆ, ಎಲ್ಲ ಒಂದು ರಾಜಕೀಯ ಸಭೆಗೆ ಹೋಗ್ತಾರೆ, ಅಥವಾ ಇನ್ನೇನೋ ಮಾಡ್ತಾರೆ. ಬೆಳೆ ಇಳುವರಿ ಚೆನ್ನಾಗಿ ಬಂದ್ರೆ ಪ್ರಶಸ್ತಿ ಅವರಿಗೆ ಬರುತ್ತೆ, ಹೆಂಡತಿದು ಗಣನೆಗೆ ತಗೊಳ್ಳಲ್ಲ. ಆಮೇಲೆ ಭೂಮಿಯ ಒಡೆತನ ಹೆಣ್ಮಕ್ಳಿಗೆ ಸಿಗೋದಿಲ್ಲ. ಅದು ಬಹಳ ದೊಡ್ಡದು. ಯಾಕೆಂತಂದ್ರೆ ಭೂಮಿಯ ಒಡೆತನ ಅಥವಾ ಹಕ್ಕು ಹೆಣ್ಮಕ್ಳಿಗೆ ಅಥವಾ ಹೆಂಗಸರಿಗೆ ಬಂತಂದ್ರೆ, ಮೊದಲನೇದಾಗಿ ನಮ್ಗೆ ಏನ್ ಸಿಗುತ್ತೆ ಅಂದ್ರೆ ಸಾಲ ಸಿಗುತ್ತೆ. ಸಾಲ ನಮ್ಗೆ ಆರ್ಥಿಕವಾಗಿ ನಾವು ಸದೃಢರಾದ್ರೆ ನಮ್ಗೇನಾಗುತ್ತೆ, ನಾವೇನಾದ್ರೂ ಮಾಡ್ಲಿಕ್ಕೆ ಬಂಡವಾಳ ಹೂಡಿ ನಮ್ಗೇನೇ ಆಸಕ್ತಿಗಳಿದ್ರು ಕೂಡ ಬಂಡವಾಳ ಇಲ್ಲದೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಭೂಮಿ ನಮ್ಮ ಹೆಸರಿಗೆ ಬರಬೇಕು. ಆ ಇದರಿಂದ ನಾವು ಹಣನ ಒಂದು ಕ್ರೋಢೀಕರಣ ಮಾಡಿಕೊಂಡ್ರೆ ಅದು ನಮ್ಮ ಒಂದು ಕೃಷಿ ಅಭ್ಯುದಯಕ್ಕಾಗುತ್ತೆ. ಈವನ್ ರಾಷ್ಟ್ರೀಯ ರೈತ ಆಯೋಗದವರು ಕೂಡ ಅದನ್ನೇ ಹೇಳ್ತಾರೆ, ನಮಗೆ ಹೆಣ್ಣು ಮಕ್ಕಳಿಗೆ ಯಾವಾಗ ಭೂಮಿಯ ಹಕ್ಕು ಬಂತಲ್ಲ ಅಂದ್ರೆ ಗ್ರಾಮೀಣ ಪ್ರದೇಶದ ಎಷ್ಟೋ ಬದಲಾವಣೆಗಳಾಗುತ್ತೆ, ಆ ಕುಟುಂಬದ ಒಂದು ಆರ್ಥಿಕ ಅಭಿವೃದ್ಧಿ ಆಗುತ್ತೆ, ಗ್ರಾಮ ಅಭಿವೃದ್ಧಿ ಆಗುತ್ತೆ, ಬಡತನ ಕೂಡ ನಿರ್ಮೂಲನೆ ಆಗುತ್ತೆ ಅಂತ ಹೇಳ್ತಾರೆ. ಇವತ್ತು ನಾನು ಹೇಳಿದೆ ಮಹಿಳೆಯರೇ ಕೃಷಿ ಚಟುವಟಿಕೆಗಳಲ್ಲಿ ಜಾಸ್ತಿ ತೊಡಗಿರೋದು ಅಂತ. ಆದ್ರೆ ಇದರಲ್ಲಿ ಅನೇಕ ಸಾಧಕ ಬಾಧ್ಯತೆಗಳು ಇದೆ. ಉದಾಹರಣೆಗೆ ಏನಾಗುತ್ತೆ ಅಂತಂದ್ರೆ, ಇವತ್ತು ಈ ರೀತಿ ಮಳೆ ಬಂತು, ನಮ್ಮ ಅಗ್ರಿಕಲ್ಚರ್ ಅಲ್ಲಿ ಇಷ್ಟೇ ನಿರ್ದಿಷ್ಟವಾದ ಒಂದು ಇದು ಬರುತ್ತೆ ಅಂತ ಇಲ್ಲ. ಯಾಕೆಂತಂದ್ರೆ ಈಗ 3 ತಿಂಗಳಿಂದ ನಾವು ಕಷ್ಟಪಟ್ಟಿದೀವಿ, ಬಂಡವಾಳ ಹಾಕಿದೀವಿ, ಇವತ್ತು ಗದ್ದೆ ಕುಯ್ಬೇಕು, ಎಲ್ಲ ಮಳೆಯಲ್ಲಿ ನೆಂದೋಗಿದೆ. ಅವಾಗ ರೈತನ ಪಾಲ್ ಏನಾಗುತ್ತೆ, ಅವನು ಸಂಕಷ್ಟದಲ್ಲಿ ಸೇರಿರ್ತಾನೆ. ಅವನಿಗೆ ಒಂದು 2-3 ದಾರಿಗಳಿರ್ತವೆ. ಇಲ್ಲ ಅವನು ಈ ಸಾಲ ತೀರಿಸಕ್ಕಾಗದೆ ಅವನು ಆತ್ಮಹತ್ಯೆ ಮಾಡ್ಕೋಬೇಕು, ಇಲ್ಲ ಅವನು ನಗರಗಳಿಗೆ ಎಲ್ಲಾದ್ರೂ ವಲಸೆ ಹೋಗ್ಬೇಕು, ಅಲ್ಲೇನಾದ್ರೂ ಕೆಲಸ ಮಾಡಿ ಇಲ್ಲಿ ಬಂದು ಆಮೇಲೆ ಮತ್ತೆ ನೋಡೋಣ. ಅವಾಗ ಇಲ್ಲಿ ಬರೀ ಮಹಿಳೆಯರು ಉಳ್ಕೊಂಡಿರ್ತಾರೆ, ಅವ್ರ ಹತ್ರ ಯಾವುದೇ ತರ ಬಂಡವಾಳನೂ ಇರೋದಿಲ್ಲ. ಆ ರೀತಿ ಮಹಿಳೆಯರು ಸಂಕಷ್ಟದಲ್ಲಿ ಇದಾಗುತ್ತಾರೆ. ಆಮೇಲೆ ಈ ಔದ್ಯೋಗೀಕರಣ ಮತ್ತೆ ಇಂಡಸ್ಟ್ರಿಯಲೈಸೇಷನ್ ಅರ್ಬನೈಸೇಷನ್ ಅಂದ್ರೆ ನಗರೀಕರಣ ಮತ್ತೆ ಈ ರೀತಿ ಕಾರ್ಖಾನೆಗಳು ಎಲ್ಲ ಜಾಸ್ತಿ ಆಗೋದ್ರಿಂದ ಏನಾಗ್ತಾ ಇದೆ, ಎಲ್ರಿಗೂ ಏನ್ ಅನಿಸ್ತಾ ಇದೆ, ಈ ಅನಿರ್ದಿಷ್ಟವಾದ ಒಂದು ನಮ್ಗೆ ಇದು ಬೇಡ, ಯಾವುದೋ ಒಂದು ನಿರ್ದಿಷ್ಟ ಮೊತ್ತ ತಿಂಗಳಿಗೆ ಇಷ್ಟು ಬಂದ್ರೆ ಸಾಕು, ನಾವು ಅಲ್ಲಿ ಒಂದು ಸೇಫ್ ಆಗಿ ಜೀವನ ಮಾಡಬಹುದು ಅಂತ. ಇವತ್ತು ನೀವು ಬೆಂಗಳೂರಲ್ಲಿ ನೋಡಬಹುದು, ಗಾರ್ಮೆಂಟ್ಸ್ ಫ್ಯಾಕ್ಟರಿ ಇರ್ಬೋದು, ಅಥವಾ ಈ ಸ್ವಿಗ್ಗಿ ಜೊಮ್ಯಾಟೊ ಡೆಲಿವರಿ ಬಾಯ್ಸ್ ಇರ್ಬೋದು, ಅಥವಾ ಓಲಾ ಮತ್ತೆ ಊಬರ್ ಡ್ರೈವರ್ಸ್ ಇರ್ಬೋದು. ನಾವು ಸುಮ್ನೆ ಕೂತಾಗ ಕೇಳಿದ್ರೆ ಮಂಡ್ಯದಿಂದ ಬಂದಿದೀವಿ, ಕೋಲಾರದಿಂದ ಬಂದಿದೀವಿ, ನಮಗೆ ಜಮೀನ್ ಇದೆ ಮೇಡಮ್, ಆದ್ರೆ ಏನ್ ಮಾಡೋದು, ಬಂಡವಾಳ ಹಾಕಕ್ ಆಗೋದಿಲ್ಲ, ಹಂಗಾಗಿ ನಾವು ಸಂಸಾರ ಅಲ್ಲ ಬಿಟ್ಟು ಇಲ್ಲಿ ಜೀವನ ಸಾಗಿಸ್ತಾ ಇದೀವಿ. ನಮ್ಮ ಹುಡುಗಿಯರು ಅಷ್ಟೇ, ಇವತ್ತು ಏನಾಗಿದೆ ನಾವು ಹೇಳ್ಬೋದು ಇವತ್ತು ಮಹಿಳೆಯರೇ ಜಾಸ್ತಿ ಇದಾರೆ ಅಂತ, ಆದ್ರೆ ಇನ್ನೊಂದು 15-20 ವರ್ಷ ಬಹುಶಃ ಅಂಕಿಅಂಶ ನೋಡಿದ್ರೆ ಅದು ಏರ್ಪೇರ್ ಆಗ್ಬೋದು. ಯಾರೂ ಇವತ್ತು ಹುಡುಗಿಯರು ಹಳ್ಳಿಗಳಲ್ಲಿ ಇರಕ್ಕೆ ಹೋಗ್ತಾ ಇಲ್ಲ, ಅವರು ಕೂಡ ನಗರಗಳಿಗೆ ವಲಸೆ ಹೋಗ್ತಾ ಇದಾರೆ. ಹಳ್ಳಿಲಿ ಗಂಡು ಅವನು ಕೋಟ್ಯಾಧಿಪತಿ ಆಗಿದ್ದಾನೆ ಅಂದ್ರೂ ಕೂಡ ಮದುವೆಗೆ ಹೋಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಹಳ್ಳಿ ಜೀವನ ಕಷ್ಟ, 24 ಗಂಟೆ ಕೆಲಸ, 24 ಗಂಟೆ ಜವಾಬ್ದಾರಿ, ಆಮೇಲೆ ಅಲ್ಲಿ ಯಾವುದೇ ತರ ಇವತ್ತಿಂದು ಮೊಬೈಲ್ ನೆಟ್ವರ್ಕ್ ಇಲ್ಲ ಅಥವಾ ಮೂಲ ಸೌಕರ್ಯಗಳಿಲ್ಲ ಅಂತ ಹೇಳ್ಬಿಟ್ಟು SLC PUC ಆಗಿರ್ಲಿ ನಗರಗಳ ಕಡೆಗೆ ಬಟ್ಟೆ ಅಂಗಡಿ ಹೋಗ್ಬೋದು, ಕಂಪ್ಯೂಟರ್ ಅಂಗಡಿ ಹೋಗ್ಬೋದು. ನಿಜ ಹೇಳ್ಬೇಕಂದ್ರೆ ನಮ್ದು ವೆನಿಲಾದು ಅವಾಗ ಮಾಡ್ಬೇಕಾದ್ರೆ 25-30 ಜನ ಹುಡುಗಿಯರು ಡೈಲಿ ಪಾಲಿನೇಷನ್ ಬರೋದು. ಯಾರಾದ್ರೂ ನೋಡಿದವರು, ಯಾಕಂದ್ರೆ SLC PUC ಡ್ರಾಪ್ ಔಟ್ಸ್ ಎಲ್ಲ ಬರೋದು, ಯಾರಾದ್ರೂ ನೋಡಿದವ್ರು ಇವರೇನೋ ಸ್ಕೂಲ್ ಮಾಡ್ತಾ ಇದಾರೆ ಅನ್ನೋ ಅನ್ನಂಗಂತು. ಆದ್ರೆ ಇವತ್ತು ಹಳ್ಳಿಗಳಲ್ಲಿ ಇವರೇ ಇಲ್ಲ ಸಂಪನ್ಮೂಲ. ಯಾಕಂದ್ರೆ ಕೃಷಿಗೆ ಬೇಕಾಗಿದ್ದು ಒಂದು ಹಣ ಇರ್ಬೋದು, ಇನ್ನೊಂದು ಮಾನವ ಸಂಪನ್ಮೂಲ ಇರ್ಬೋದು, ಅದು ಯಾವುದೂ ಇಲ್ಲ. ಇವತ್ತೇನಾಗಿದೆ, ಕಾಫಿ ತೋಟಗಳಲ್ಲಾಗಿರ್ಬೋದು ಅಥವಾ ನಮ್ಮ ತೋಟಗಳಲ್ಲಾಗಿರ್ಬೋದು, ಎಲ್ಲ ಅಸ್ಸಾಮು ಅಥವಾ ಬಿಹಾರಿಂದ ನಾವು ಮಾನವ ಸಂಪನ್ಮೂಲ ವ್ಯಕ್ತಿಗಳನ್ನ ತರಿಸ್ಕೊಂಡು ನಾವು ಕೃಷಿ ಮಾಡ್ತಾ ಇದೀವಿ. ಇವತ್ತೇನಾಗಿದೆ, ನಮ್ಮ ಹಳ್ಳಿಲಿ ಲ್ಯಾಂಡ್ ಓನರ್ಸ್ಗಳು ಮಕ್ಕಳು ಇಲ್ಲ ಅಥವಾ ಕೂಲಿ ಕಾರ್ಮಿಕರ ಮಕ್ಕಳು ಇಲ್ಲ, ಎಲ್ಲ ನಮ್ಮ ವಯಸ್ಸಿನವರು ಮಾತ್ರ ಹಳ್ಳಿಲಿದ್ದಾರೆ. ಹಂಗಾಗಿ ಸ್ವಲ್ಪ ಹಳ್ಳಿಲಿ ಇನ್ನು ಕೃಷಿ ಚಟುವಟಿಕೆಗಳು ನಡೀತಾ ಇದೆ. ಕೃಷಿನ ಮಹಿಳೆ ಇಲ್ಲದೆ ಯೋಚನೆ ಮಾಡಕ್ಕೆ ಸಾಧ್ಯ ಇಲ್ಲ. ಅಂತದ್ರಲ್ಲಿ ಮಹಿಳೆಯರು ಕೃಷಿಗೆ ಬರ್ದೇ ಇದ್ರೆ ಏನಾಗ್ಬೋದು, ಇದು ದೊಡ್ಡ ಒಂದು ಸಾಮಾಜಿಕ ಒಂದು ಸಮಸ್ಯೆ ಆಗುತ್ತೆ. ಇವತ್ತು ಎಷ್ಟೋ ಜನ ಹುಡುಗರು ಏನ್ ಮಾಡ್ತಾರೆ ಅಂದ್ರೆ, ಒಂದ್ ಎರಡು ವರ್ಷ ಪೇಟೆಯಲ್ಲಿ ಕೆಲಸ ಮಾಡೋಣ ಅಂತ ಮಾಡ್ತಾರೆ, ಅಂದ್ರೆ ಹುಡುಗಿಯರು ಮದ್ವೆಗಾದ್ರೂ ಒಪ್ಲಿ ಅಂತ. ಆಮೇಲೆ ಅವ್ರ ತಿರ್ಗಾ ವಾಪಸ್ ಬರ್ತೀವಿ ಅಂತ ಆದಾಗ ಹುಡುಗಿಯರು ಅದನ್ನ ಇಷ್ಟಪಡ್ತಾರೋ ಪ್ರತಿರೋಧ ಮಾಡ್ತಾರೋ ಗೊತ್ತಿಲ್ಲ, ಅದೊಂದು ಪ್ಲಾನಿಂಗು ನಡೀತಾ ಇದೆ. ಹಾಗಾಗಿ ಈ ಒಂದು ಸಾಮಾಜಿಕ ಸಮಸ್ಯೆ ತುಂಬಾನೇ ಇದೆ. ಹೀಗೆ ಇವತ್ತು ಅಕಸ್ಮಾತ್ ಈಗ ನೀವೆಲ್ಲರೂ ಕೃಷಿಯಲ್ಲಿ ನಿರತರಾಗಿದ್ದೀರಾ, ಅದರಲ್ಲಿ ಸಂತೋಷವನ್ನ ಕಂಡಿದ್ದೀರಾ, ಇದರಲ್ಲಿ ಅಕಸ್ಮಾತ್ ಆಗಿ ಇಷ್ಟೆಲ್ಲ ಕಷ್ಟಪಟ್ಟರು ನಮ್ಮ ಮಹಿಳೆಯರ ಒಂದು ಸೇವೆ ಎಲೆಮರೆ ಕಾಯಿ ಅಂತಾನೆ ಹೇಳ್ಬೋದು. ನಾವು ಯಾವುದೇ ಒಂದು ಇದಕ್ಕೆ ಪ್ರಶಸ್ತಿಗಳಿಗೆ ಆಗ್ಲಿ ಅಥವಾ ಪುರಸ್ಕಾರಗಳಿಗೆ ನಮ್ಗೆ ಮಾಡ್ತಾರೆ, ನಮ್ಮನ್ನ ರೆಕಗ್ನೈಸ್ ಮಾಡ್ತಾರೆ ಅಂತಲ್ಲ, ಅದು ಒಂದು ನಮ್ದು ಒಂದು ಜೀವನ ಶೈಲಿ ಅಂತ ಹೇಳ್ಬಿಟ್ಟು ಬೆಳಗ್ಗೆಯಿಂದ ರಾತ್ರಿ ತನಕ ನಾವು ಮಾಡ್ಕೊಂಡು ಬರ್ತಿರ್ತೀವಿ. ಆದ್ರೆ ಅಕಸ್ಮಾತ್ ಎಲ್ಲಾ ಮಹಿಳೆಯರು, ನಾನು ಇವತ್ತು ಮನೆ ಹೊಸ್ಲು ದಾಟೋದಿಲ್ಲ, ನಾನು ಬರೀ ಅಡಿಗೆ ಕೆಲಸ ಮಾಡ್ಕೊಂಡು ಮಕ್ಕಳು ನೋಡ್ಕೊಂಡು ಇರ್ತೀನಿ ಅಂತ ನಮ್ಮ ಗ್ರಾಮೀಣ ಮಹಿಳೆಯರು ಏನಾದ್ರು ಅಂದ್ರೆ ಪರಿಸ್ಥಿತಿ ಏನಾಗ್ಬೋದು, ಸಮಾಜನೇ ಅವ್ಯವಸ್ಥೆ ಆಗ್ಬೋದು, ಅಲ್ಲೋಲ ಕಲ್ಲೋಲ ಆಗುತ್ತೆ, ಆರ್ಥಿಕ ಪರಿಸ್ಥಿತಿ ಏರುಪೇರಾಗುತ್ತೆ. ಯಾಕೆಂತಂದ್ರೆ ನಾವೇನು ಉತ್ಪತ್ತಿ ಮಾಡ್ತೀವೋ ಅದು ಕಚ್ಚಾ ವಸ್ತುವಾಗಿ ಇಂಡಸ್ಟ್ರಿಗೂ ಬೇಕು, ಆಹಾರ ಇಡೀ ಎಲ್ಲ ಜನಸಮುದಾಯಕ್ಕೆ ಬೇಕು, ಎಲ್ಲದು ನಿಂತೋಗುತ್ತೆ. ನೀವು ಎಲ್ಲೇ ಆದ್ರೂ ಸೋಮಾರಿಯಾಗಿದ್ದ ಗಂಡಸನ್ ನೋಡ್ಬೋದು, ಆದ್ರೆ ಸೋಮಾರಿಯಾದ ಹೆಂಗಸನ್ ಮಾತ್ರ ಎಲ್ಲೂ ನೋಡ್ಲಿಕ್ಕೆ ಸಾಧ್ಯತೆನೇ ಇಲ್ಲ. ಇಷ್ಟು ನಮ್ದು ಮಹಿಳೆಯರ ಪ್ರಾಮುಖ್ಯತೆ ಇದೆ. ಅಂತೂ ಇತ್ತೀಚಿನ ದಿನಗಳಲ್ಲಿ ಇದನ್ನ ಸ್ವಲ್ಪ ಮಹಿಳೆಯರಿಗೆ ಪ್ರಾಮುಖ್ಯತೆ ಬರ್ತಾ ಇದೆ. ಆದ್ರೂ ಕೂಡ ಮಹಿಳೆ ಒಂದು ಆರ್ಥಿಕವಾದ ಸಂಪನ್ಮೂಲ ವ್ಯಕ್ತಿ ಅಂತ ಎಲ್ಲೂ ಅನ್ಕೊಂಡಿಲ್ಲ. ಅದನ್ನ ನಾವು ತೋರಿಸ್ಕೊಡ್ಬೇಕಾಗಿದೆ, ಇದನ್ನ ಸಮಾಜ ತಿಳ್ಕೊಬೇಕಾಗಿದೆ. ಯಾಕೆ ಅಂತಂದ್ರೆ ನಮ್ಮ ದುಡಿಮೆಗೆ ಎಲ್ಲೂ ಸಂಬಳನೂ ಕೊಡೋದಿಲ್ಲ, ಏನು ಕೊಡೋದಿಲ್ಲಲ್ಲ, ಏನ್ ವರ್ಷಕ್ಕೊಂದು ಎರಡು ಸೀರೆನೋ ಮೂರು ಸೀರೆನೋ ಕೊಡಿಸ್ಬೋದು ಅನ್ಸುತ್ತಷ್ಟೇ. ನಾವ್ ಇಷ್ಟು ದುಡಿತೀವಿ, ನಮಗೂ ತಿಂಗಳಿಗೆ ಆಳ್ಗಳಿಗೆ ಕೊಟ್ಟಂಗೆ ಕೊಡಿ ಅಂತಂದ್ರೆ ನಮ್ದು ಎಷ್ಟಾಗುತ್ತೆ ದುಡ್ಡು? ಆತರ ನಾವು ಬಿಸ್ನೆಸ್ ಆಗಿ ನಾವು ಯೋಚನೆ ಮಾಡಿಲ್ಲ. ಹಾಗಾಗಿ ನಾವು ಒಂದು ಸಂಪನ್ಮೂಲ ಆರ್ಥಿಕ ಅನ್ನೋದು ಇಡೀ ಸಮಾಜಕ್ಕೂ ಗೊತ್ತಾಗ್ಬೇಕು. ಇಷ್ಟ ಹೇಳ್ತಾ, ಮಹಿಳೆಯರು ಬರೀ ಕೃಷಿ ಚಟುವಟಿಕೆ ಅಂತಾನೆ ಅಲ್ಲ, ತಮ್ಮ ಆರೋಗ್ಯದ ಕಡೆಗೂ ಗಮನ ಕೊಡಬೇಕು. ತಾವು ಈಗ ನಿಮ್ಮ ಒಂದು ವಯಸ್ಸಾದ್ಮೇಲೆ ಫಿಟ್ನೆಸ್ ಬಗ್ಗೆನೂ ನೀವು ಯೋಚನೆ ಮಾಡಬೇಕಾಗುತ್ತೆ. ಆಮೇಲೆ ಬರೀ ಕೃಷಿ ಅಂತಾನೆ ಅಲ್ಲ, ನಾವು ಸಮಾಜದ ವಿವಿಧ ಸ್ಥಳಗಳಲ್ಲೂ ನಾವು ನಮ್ಮನ್ನ ಗುರುತಿಸ್ಕೋಬೇಕಾಗುತ್ತೆ. ಇವತ್ತು ನಾನು ನಿಜ ಹೇಳ್ಬೇಕಂದ್ರೆ ಮನೆ ಬಿಟ್ಟು ಬರಂಗಿಲ್ಲ, ಈ ಅಡಕೆ ಎಲ್ಲ ಹೂ ಬಂದು ಹೋಗಿದೆ. ಆದ್ರೆ ಇದೊಂದು ಅವಕಾಶ, ಇಂಥ ಅವಕಾಶನ ಬಂದ್ರೆ ನಿಮ್ಮನ್ನೆಲ್ಲ ಮೀಟ್ ಮಾಡ್ಬೋದು. ನಮ್ಮ ಮನಸ್ಸಿಗೂ ಅಲ್ಲಿದ್ರೆ ಬರೀ ಟೆನ್ಷನ್. ಹೀಗೆ ಒಂದ್ ಕಡೆ ಡಿವಿಜಿ ಅವ್ರು ಹೇಳ್ತಾರೆ, ಒಮ್ಮೆ ಹೂದೋಟದಲ್ಲಿ, ಒಮ್ಮೆ ಕೆಳೆಕೂಟದಲ್ಲಿ, ಒಮ್ಮೆ ಸಂಗೀತದಲ್ಲಿ, ಒಮ್ಮೆ ಶಾಸ್ತ್ರದಲ್ಲಿ, ಒಮ್ಮೆ ಸಂಸಾರದಲ್ಲಿ, ಹೀಗೆ ಆತ್ಮಾನುಭವಿಯಾಗು ಮಂಕುತಿಮ್ಮ ಅಂತ. ನಾವ್ ಯಾವುದೇ ಒಂದ್ ರೀತಿ ರುಟೀನ್ ಆಗಿರ್ಬಾರ್ದು, ಎಲ್ಲಾದ್ರಲ್ಲೂ ನಾವು ಹಂಚ ಹೋಗ್ಬೇಕು ಸ್ವಲ್ಪ ಟೈಮ್. ನಾವು ಈಗ ನಿಮ್ಗೆಲ್ಲ ಈಗ ಸ್ತ್ರೀ ಶಕ್ತಿ ಅದೆಲ್ಲ ಇದೆ, ಮೀಟಿಂಗಿಗೆ ಹೋಗ್ಬೇಕು, ಅಲ್ಲಿ ಏನೋ ಒಂದು ಕಲ್ಚರಲ್ ಆಕ್ಟಿವಿಟೀಸ್ ಇರುತ್ತೆ. ಹೀಗೆ ನೀವು ಟೈಮ್ ಮಾಡಿಕೊಂಡು ಎಲ್ಲದರಲ್ಲೂ ಹೋದ್ರೆ ಅವಾಗ ಏಕತಾನತೆಯನ್ನು ತಪ್ಪುತ್ತೆ, ನಿಮ್ದು ಒಂದು ಆರೋಗ್ಯಕ್ಕೂ ಒಳ್ಳೇದಾಗುತ್ತೆ. ಹೀಗೆ ನಾವು ನಮ್ಮ ಸಮಾಜದಲ್ಲಿ ನಮ್ಮ ಇರುವಿಕೆಯನ್ನ ನಾವು ಅದನ್ನ ತೋರಿಸ್ಕೋಬೇಕಾಗುತ್ತೆ. ಇಷ್ಟ ಹೇಳ್ತಾ ಇವತ್ತು ಈ ಕಾರ್ಯಕ್ರಮದಲ್ಲಿ ಮೂರು ಜನ ಮಹಿಳೆಯರ ಸಾಧಕಿಯರನ್ನ ಮಾಡಿದ್ದಾರೆ. ನಿಜಕ್ಕೂ ಅವರ ಕ್ರಿಯಾಶೀಲತೆ ಮೆಚ್ಚುವಂತದ್ದು. ಯಾಕೆ ಅಂತಂದ್ರೆ ಇವ ಮಹಿಳೆಯರೇ ಒಬ್ಬೊಬ್ಬರೇ ಮಾಡೋದು ಅಂತಂದ್ರೆ ಸುಲಭ ಅಲ್ಲ, ಅದೇ ಅನೇಕ ಸೋಲು ಗೆಲುವುಗಳು ಕಷ್ಟಗಳು ಏನೇನೋ ಎದುರಿಸಿ ಇವತ್ತು ಈ ಮಟ್ಟಕ್ಕೆ ಅವ್ರು ಬಂದಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಅವರ ಒಂದು ಈ ಯಶೋಗಾಥೆ ಇಲ್ಲಿ ನೆರೆದ ಎಲ್ಲರಿಗೂ ಒಂದು ದಾರಿ ದೀಪ ಆಗ್ಲಿ ಅಂತ ಹೇಳ್ತಾ, ಮತ್ತು ನನಗೆ ಇವತ್ತು ಇಲ್ಲಿ ಅವಕಾಶ ಮಾಡಿಕೊಟ್ಟ ವಿಶ್ವವಿದ್ಯಾಲಯದ ಎಲ್ಲಾ ಸಿಬ್ಬಂದಿ ವರ್ಗ ಮತ್ತು ಬೋಧಕೇತರ ವರ್ಗದವರಿಗೂ ಹಾಗೂ ವೈಸ್ ಚಾನ್ಸಲರ್ಗೂ ವಂದಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಕೃಷಿಯನ್ನು ನಾನು ಇಷ್ಟಪಟ್ಟು ಹೋಗ್ಲಿಲ್ಲ, ಕೃಷಿನೇ ನನ್ನನ್ನು ತನ್ನಲ್ಲಿ ಕರೆಸ್ಕೊಂಡು ಅಂತ. ಕೃಷಿಯಲ್ಲಿ ಅವರು ನಡೆದು ಬಂದ ರೀತಿ, ಕಂಡಂತಹ ಏರುಪೇರುಗಳ ಬಗ್ಗೆ ಸವಿಸ್ತಾರವಾಗಿ ಹಾಗೂ ಸ್ಫೂರ್ತಿದಾಯಕವಾಗಿ ತಿಳಿಸಿಕೊಟ್ಟಂತಹ ಆಶಾ ಶೇಷಾದ್ರಿ ಮೇಡಮ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ. ಇದುವರೆಗೂ ತೀರ್ಥಹಳ್ಳಿ ತಾಲೂಕು ಕನ್ನಂಗಿಯ ಪ್ರಗತಿಪರ ರೈತ ಮಹಿಳೆ ಶ್ರೀಮತಿ ಆಶಾ ಶೇಷಾದ್ರಿ ಅವರಿಂದ ಕೃಷಿ ನಿರತ ಮಹಿಳೆಯರಿಗೆ ಕಿವಿ ಮಾತು ಕೇಳಿದ್ರಿ. ಇದೀಗ ಕೇಳಿ ಚಿಪ್ಪು ಅಣಬೆ ಕೃಷಿ ಕುರಿತು ಶಿವಮೊಗ್ಗ ಕೃಷಿ ಮಹಾವಿದ್ಯಾಲಯದ ಕೃಷಿ ಸೂಕ್ಷ್ಮ ಜೀವಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ನಂದೀಶ್ ಎಂಎಸ್ ಅವರೊಂದಿಗೆ ಸಂದರ್ಶನ. ಕಿಸಾನ್ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆ ಡಾ ನಂದೀಶ್ ಎಂಎಸ್ ಅವರು, ಪ್ರಾಧ್ಯಾಪಕರು ಕೃಷಿ ಸೂಕ್ಷ್ಮ ಜೀವಿಶಾಸ್ತ್ರ ವಿಭಾಗ ಕೃಷಿ ಮಹಾವಿದ್ಯಾಲಯ ನವುಲೆ ಶಿವಮೊಗ್ಗ. ಇವರು ಈಗ ನಮ್ಮ ಜೊತೆ ನಮ್ಮ ರೈತ ಬಾಂಧವರಿಗೆ ಅಣಬೆ ಬೇಸಾಯ ಕುರಿತು ಮಾಹಿತಿ ಮಾಡಲಿಕ್ಕಿದ್ದಾರೆ. ಪ್ರಥಮವಾಗಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ನಮಸ್ಕಾರ ಸರ್, ಎಲ್ಲ ರೈತ ಬಾಂಧವರೇ ಎಲ್ಲರಿಗೂ ನಮಸ್ಕಾರ. ಸರ್ ಹೇಳಿದಾಗೆ ನಾನು ಡಾಕ್ಟರ್ ನಂದೀಶ್ ಎಂಎಸ್, ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಶಿವಮೊಗ್ಗ, ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗದಲ್ಲಿ ಕೃಷಿ ಸೂಕ್ಷ್ಮ ಜೀವಶಾಸ್ತ್ರ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ನಮ್ಮ ರೈತ ಬಾಂಧವರಿಗೆ ನಾನೇನಪ್ಪ ಹೇಳ್ತಾ ಇದ್ದೀನಿ ಅಂತಂದ್ರೆ, ಚಿಪ್ಪಣಬೆ ಬೇಸಾಯದ ಬಗ್ಗೆ ಹೇಳ್ತಾ ಇದ್ದೀನಿ. ರೈತ ಬಾಂಧವರೇ, ನೀವೆಲ್ಲ ಗೊತ್ತಿರಬೇಕು ನಿಮಗೆ, ಅಣಬೆ ಅಂದ್ರೆ ನಾವು ನಮ್ಮ ರೈತ ಅಥವಾ ಆಡು ಭಾಷೆಯಲ್ಲಿ ನಾವೇನ್ ಹೇಳ್ತೀವಿ, ನಾಯಿ ಕೊಡೆ ಅಂತ ಹೇಳ್ತೀವಿ. ಸೊ ಈ ನಾಯಿ ಕೊಡೆ ಅನ್ನ ಕೆಲವೊಂದಷ್ಟು ನಾಯಿ ಕೊಡೆ ಅಥವಾ ಅಣಬೆಗಳನ್ನ ನಾವು ತಿನ್ನಬಹುದು. ಸೊ ಎಲ್ಲಾ ಅಣಬೆನು ನಾವು ತಿನ್ನಕ್ ಆಗೋದಿಲ್ಲ ರೈತ ಬಾಂಧವರೇ, ಆದ್ರೆ ಕೆಲವೊಂದಷ್ಟು ವಿಷಕಾರಿಕ ಅಣಬೆಗಳಿದಾವೆ, ಅವನ್ನ ತಿಂದ್ರೆ ಇವನ್ ನಮ್ಗೆ ಕೆಲವೊಂದಷ್ಟು ಇನ್ಫೆಕ್ಷನ್ಸ್ ಅಂದ್ರೆ ಆರೋಗ್ಯ ಅದೇ ಹದಗೆಡಬಹುದು, ಇಲ್ಲ ಅಂದ್ರೆ ಕೆಲವೊಂದಷ್ಟು ವಿಷಕಾರಿಕ ಅಣಬೆಗಳನ್ನ ತಿಂದ್ರೆ ನಾವು ಸಾವನ್ನು ಸಹ ಹಪ್ಪಬಹುದು. ಅದಕ್ಕೋಸ್ಕರ ನಾವು ಏನ್ ಮಾಡಿದೀವಿ, ಕೆಲವೊಂದಷ್ಟು ತಿನ್ನುವ ಅಣಬೆನ ಗುರುತಿಸಿದೀವಿ, ಅದನ್ನ ನಾವು ನಮ್ಮ ಮನೆಯಲ್ಲೇ ಹೇಗೆ ಅದನ್ನ ಬೆಳ್ಕೊಬಹುದು ಅಂತ ನಾನಿವತ್ತು ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಇವತ್ತು ನಮ್ಗೆ ತಮ್ಗೆಲ್ಲರಿಗೂ ಹೇಳ್ತಾ ಇರೋದು ಏನಂದ್ರೆ, ಚಿಪ್ಪಣಬೆ ಬೇಸಾಯ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ರಿ. ಸೊ ಅದಕ್ಕಿಂತ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ, ನಾವು ಈ ಅಣಬೆ ಒಂದು ಶಿಲೀಂಧ್ರ ಜಾತಿಗೆ ಸೇರಿದಂತ ಒಂದು ಸೂಕ್ಷ್ಮಾಣು ಜೀವಿ. ಸೊ ಇದರಲ್ಲಿ ಈ ಶಿಲೀಂಧ್ರದಲ್ಲಿ ಅಣಬೆ ಶಿಲೀಂಧ್ರದಲ್ಲಿ ಏನಪ್ಪಾ ಅಂತಂದ್ರೆ ಅತಿ ಹೆಚ್ಚು ಪ್ರೋಟೀನ್ ಇದೆ ಒಂದು. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ, ಈ ಅಣಬೆಲಿ ಸಕ್ಕರೆ ಅಂಶ ಕಡಿಮೆ ಇದೆ ಮತ್ತೆ ಫ್ಯಾಟ್ ಅಂಶನೂ ಕಡಿಮೆ ಇದೆ. ಸೊ ಈ ಯಾವ ಪದಾರ್ಥ ತಿನ್ನುವ ಪದಾರ್ಥದಲ್ಲಿ ಸಕ್ಕರೆ ಮತ್ತು ಕೊಬ್ಬಿನ ಅಂಶ ಕಡಿಮೆ ಇರುತ್ತೆ ಅಂತ ಪದಾರ್ಥಗಳನ್ನ ನಾವು ಈ ಮಧುಮೇಹ ಅಂದ್ರೆ ಶುಗರ್ ಪೇಷಂಟ್ಸ್ ಅಂತ ಹೇಳ್ತೀವಿ, ಇನ್ನೊಂದು ಬಿ ಪಿ ಅಂದ್ರೆ ರಕ್ತದ ಒತ್ತಡ ಅಥವಾ ಹಾರ್ಟ್ ಪ್ರಾಬ್ಲಮ್ ಅಥವಾ ಹೃದಯದ ಪ್ರಾಬ್ಲಮ್ ಇರುವಂತಹ ರೈತರುಗಳಿಗೆ ಅಥವಾ ರೈತರಿಗೆ ಅಲ್ಲಿ ಯಾರ ವ್ಯಕ್ತಿಗಳಿಗೆ ನಾವು ಏನಪ್ಪಾ ಅಂತಂದ್ರೆ ಈ ಅಣಬೆನ ತಿನ್ನಿಸೋದು ಬಹಳ ಒಳ್ಳೇದು. ಸೊ ಇದರಲ್ಲಿ ನಾನು ಇವತ್ತು ನಾವು ಆವಾಗಲೇ ಹೇಳಿದಾಗೆ ಚಿಪ್ಪಣಬೆ ಬೇಸಾಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಚಿಪ್ಪಣಬೆ ನಾವು ಆಂಗ್ಲ ಭಾಷೆಯಲ್ಲಿ ಅಥವಾ ಇಂಗ್ಲಿಷ್ ಭಾಷೆಯಲ್ಲಿ ಫ್ಲೋರೋಟಸ್ ಸೋಜರ್ ಕಾಜು ಅಂತ ಹೇಳ್ತೀವಿ. ಈ ಚಿಪ್ಪಣಬೆಲಿ ಸುಮಾರು ತರ ಇದಾವೆ, ಕೆಲವೊಂದಷ್ಟು ಬಿಳಿದಂತ ಚಿಪ್ಪಣಬೆ ಇದಾವೆ, ಕೆಲವೊಂದಷ್ಟು ಗ್ರೇ ಕಲರ್ ಚಿಪ್ಪಣಬೆಗಳಿದಾವೆ, ಕೆಲವಷ್ಟು ಪಿಂಕ್ ಕಲರ್ ಚಿಪ್ಪಣಬೆಗಳಿದಾವೆ. ಸೊ ಇವನ್ನ ಮೂರನ್ನು ಸಹ ನಾವು ತಿನ್ಬಹುದು ಚಿಪ್ಪಣಬೆಲಿ. ಸಾಮಾನ್ಯವಾಗಿ ಎಲ್ಲಾ ತರದ ಚಿಪ್ಪಣಬೆನು ನಾವು ತಿನ್ಬಹುದು. ಸೊ ಮಧ್ಯದಾಗ ಇನ್ನೊಂದೇನಪ್ಪ ಅಂತಂದ್ರೆ, ನಾವು ಯಾಕಪ್ಪ ಇದನ್ನ ಈ ಅಣಬೆನ ಚಿಪ್ಪು ಅಣಬೆ ಅಂತ ಹೇಳ್ತೀವಿ ಅಂತಂದ್ರೆ, ನಾವು ಈ ಅಣಬೆ ಬೆಳೆದು ನಾವು ತಿನ್ನುವಂತ ಅಣಬೆ ಪದಾರ್ಥ ಅಣಬೆ ಏನಪ್ಪಾ ಅಂತಂದ್ರೆ ನಮ್ಮ ಈ ಕಪ್ಪೆ ಚಿಪ್ಪಿನ ತರ ಇರುತ್ತೆ. ಅದಕ್ಕೋಸ್ಕರ ನಾವು ಇದನ್ನ ಚಿಪ್ಪು ಅಣಬೆ ಅಥವಾ ಆಯಿಸ್ಟರ್ ಮಶ್ರೂಮ್ ಅಂತ ನಾವು ಹೇಳ್ತೀವಿ. ಆಯ್ತಾ. ಸೊ ಈ ಆಯಿಸ್ಟರ್ ಮಶ್ರೂಮ್ ನ ಹೇಗೆ ಬೆಳಿಬಹುದು ಅಂತಂದ್ರೆ, ಮುಖ್ಯವಾಗಿ ಈ ಆಯಿಸ್ಟರ್ ಮಶ್ರೂಮ್ ಬೆಳಿಲಿಕ್ಕೆ ನಾವೇನಪ್ಪಾ ಬೇಕು ಅಂತಂದ್ರೆ, ನಮ್ಮ ಈ ಭತ್ತದ ಹುಲ್ಲಲ್ಲಿ ನಾವು ಈ ಆಯಿಸ್ಟರ್ ಮಶ್ರೂಮ್ ನ ಬೆಳಿಬಹುದು. ಹೇಗಪ್ಪ ಅಂತಂದ್ರೆ, ಮೊದಲನೇದಾಗಿ ಚೆನ್ನಾಗಿ ಎಲ್ಲಿ ರೋಗ ಇರಲ್ಲ ಅಂತ ಭತ್ತದ ಹುಲ್ಲು ಮುನ್ನ ತಗೊಂಬೇಕು, ಅದನ್ನ ಚೆನ್ನಾಗಿ ಒಣಗಿಸಿರಬೇಕು. ಅಂದ್ರೆ ಒಣಗಿದ ಭತ್ತದ ಹುಲ್ಲನ್ನ ತಗೊಂಬೇಕು ಮೊದಲು. ಆ ಒಣಗಿದ ಭತ್ತದ ಹುಲ್ಲನ್ನ ನಾವು ಒಂದು ಎರಡರಿಂದ ಮೂರು ಅಂಗಲ ಅಥವಾ ಎರಡರಿಂದ ಮೂರು ಅಥವಾ ನಾಲ್ಕು ಅಂಗಲದಷ್ಟು ಸಣ್ಣದಾಗಿ ಕಟ್ ಮಾಡ್ಕೋಬೇಕು, ಕತ್ತರಿಸಬೇಕು ಮೊದಲನೇದು. ಸೊ ಕತ್ತರಿಸಾದ ನಂತರ ಆ ಭತ್ತದ ಹುಲ್ಲನ್ನ ಒಂದು ರಾತ್ರಿ ನೀರಲ್ಲಿ ನೆನೆಸಬೇಕು. ಸೊ ನೆನೆಸಾದ ನಂತರ ಮಾರನೇ ದಿವಸ ನಾವೇನ್ ಮಾಡಬೇಕು, ಒಂದು ಮೂರರಿಂದ ನಾಲ್ಕು ಬಾರಿ ಚೆನ್ನಾಗಿರುವಂತ ನೀರು ಒಳ್ಳೆ ನೀರಿನಲ್ಲಿ ಚೆನ್ನಾಗಿ ಮೂರರಿಂದ ನಾಲ್ಕು ಬಾರಿ ನಾವು ಈ ಭತ್ತದ ಹುಲ್ಲನ್ನ ಜಾಲಿಸಿ ತೊಳಿಬೇಕು. ಆ ಜಾಲಿಸಿ ತೊಳೆದಾಗ ಆ ಭತ್ತದ ಹುಲ್ಲಿನಲ್ಲಿ ಇರುವಂತ ಸೂಕ್ಷ್ಮಾಣು ಜೀವಿಗಳೆಲ್ಲ ಸ್ವಲ್ಪ ಪ್ರಮಾಣವಾಗಿ ಕಡಿಮೆ ಆಗುತ್ತೆ. ನಂತರ ನಾವೇನ್ ಮಾಡಬೇಕು, ಈ ಭತ್ತದ ಹುಲ್ಲಿಗೆ ಒಳ್ಳೆ ಚೆನ್ನಾಗಿರುವಂತ ನೀರನ್ನ ಹಾಕಿ ಒಂದರಿಂದ ಒಂದೂವರೆ ಗಂಟೆಗಳ ಕಾಲ ಚೆನ್ನಾಗಿ ಆ ನೀರನ್ನ ಕುದಿಸ್ಬೇಕು. ಆ ನೀರನ್ನ ಕುದಿಸಿದಾಗ ಆ ಭತ್ತದ ಹುಲ್ಲಲ್ಲಿ ಇರುವಂತ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಇನ್ನೂ ಸಹ ಕಡಿಮೆ ಆಗ್ಬಿಡುತ್ತೆ. ಈ ವಿಧಾನನ ನಾವೇನ್ ಹೇಳ್ತೀವಿ ಅಂತಂದ್ರೆ ಪ್ಯಾಶ್ಚರೈಸೇಷನ್ ಅಂತ ಹೇಳ್ತೀವಿ. ಪ್ಯಾಶ್ಚರೈಸೇಷನ್ ಅಂದ್ರೆ ಭತ್ತದ ಹುಲ್ಲನ್ನ ಬಿಸಿನೀರಲ್ಲಿ ಹಾಕಿ ಒಂದರಿಂದ ಒಂದೂವರೆ ಗಂಟೆಗಳ ಕಾಲ ಚೆನ್ನಾಗಿ ಕುದಿಸ್ಬೇಕು. ಸೊ ನಂತರ ಕುದಿಸಾದಂತ ನೀರನ್ನ ನಾವು ಭತ್ತದ ಹುಲ್ಲನ್ನ ತಗೊಂಡು ಏನ್ ಮಾಡಬೇಕು, ಆ ಭತ್ತದ ಹುಲ್ಲನ್ನ ನೆರಳಲ್ಲಿ ಹಾರಾಕ್ಬೇಕು. ನೆರಳಲ್ಲಿ ಹಾರಾಕಿದಾಗ ಜಾಸ್ತಿ ಆದಂತ ನೀರನ್ನ ಬಸ್ತು ಬಿಡಬೇಕು, ಮತ್ತೆ ಹಾಗೆ ನೀರನ್ನ ಒಂದು ಅರ್ಧ ಮುಕ್ಕಾಲು ಗಂಟೆಗಳ ಕಾಲ ನೆರಳಲ್ಲಿ ಹಾರಾಕ್ಬೇಕು. ಸೊ ನೆರಳಲ್ಲಿ ಹಾರಾಕಿದ ನಂತರ ನಾವೇನ್ ಮಾಡಬೇಕು, ಈ ಭತ್ತದ ಹುಲ್ಲನ್ನ ತಗೊಂಡು ಆ ಒಣಗಿಸಿದಂತ ಅಥವಾ ಹಾರಿಸಿದಂತ ಬೇಯಿಸಿ ಆರಿಸಿದಂತ ಭತ್ತದ ಹುಲ್ಲನ್ನ ತಗೊಂಬೇಕು. ಅದರಲ್ಲಿ ಈ ಪ್ಲಾಸ್ಟಿಕ್ ಕವರ್, ಪರ್ಟಿಕ್ಯುಲರ್ಲಿ ಪಿಪಿ ಕವರ್ ಅಂತ ಹೇಳ್ತೀವಿ ನಾವು, ಅದನ್ನ ಪಾಲಿ ಪ್ರೊಪಿಲೀನ್ ಕವರ್ ಅಂತ ಹೇಳ್ತೀವಿ. ಆ ಪಾಲಿ ಪ್ರೊಪಿಲೀನ್ ಕವರ್ ಸೈಜ್ ಎಷ್ಟಪ್ಪ ಅಂತಂದ್ರೆ 16x12 ಅಥವಾ 14x18 ಸೈಜ್ ಪ್ಲಾಸ್ಟಿಕ್ ಕವರ್ ಗಳನ್ನ ತಗೊಂಬೇಕು. ಆ ಪ್ಲಾಸ್ಟಿಕ್ ಕವರ್ ಸೈಜ್ ತಗೊಂಡು ಅದಕ್ಕೆ ಮೊದಲನೇ ಪದರ ನಾವು ಕತ್ತರಿಸಿ ಬೇಯಿಸಿ ಆರಿಸಿದ ಭತ್ತದ ಹುಲ್ಲನ್ನ ತುಂಬಬೇಕು. ನಂತರ ನಾವೇನ್ ಮಾಡ್ಬೇಕು, ಅದ್ರ ಮೇಲ್ಗಡೆ ಅಣಬೆ ಬೀಜ ಸಿಗುತ್ತೆ, ನಾರ್ಮಲ್ ಸಾಮಾನ್ಯವಾಗಿ ನಾವು ಅಣಬೆ ಬೀಜನ ಇಂಗ್ಲಿಷ್ ಅಲ್ಲಿ ಸ್ಪಾನ್ ಅಂತ ಕರಿತೀವಿ. ಸ್ಪಾನ್ ಅಂತ ತಗೋಬೇಕು. ಈ ಸ್ಪಾನ್ ಅಥವಾ ಅಣಬೆ ಬೀಜ ನಮ್ಮ ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗದಲ್ಲಿ ಸಿಗುತ್ತೆ. ಅದನ್ನ ನಮ್ಮ ರೈತ ಬಾಂಧವರು ಅಥವಾ ಯಾರೇ ಅಣಬೆ ಬೇಸಾಯ ಮಾಡೋರು, ಆಸಕ್ತಿ ಉಳ್ಳ ಅಣಬೆ ಬೇಸಾಯ ಮಾಡೋರು ಏನಪ್ಪ ನಮ್ಮ ಹತ್ರ ಬಂದು ತಗೊಂಡು ಹೋಗ್ಬೇಕು. ಅದು ತಗೊಂಡು ಹೋಗಿ ಮೊದಲನೇ ಪದರ ಭತ್ತದ ಹುಲ್ಲು ಆ ಪ್ಲಾಸ್ಟಿಕ್ ಕವರ್ ಒಳಗಡೆ ತುಂಬಬೇಕು. ಅದರ ಮೇಲ್ಗಡೆ ಸೈಡ್ ಇಂದ ಅಂದ್ರೆ ಪ್ಲಾಸ್ಟಿಕ್ ಕವರ್ ಸೈಡ್ ಇಂದ ನಮ್ಮ ಈ ಅಣಬೆ ಬೀಜನ ತಗೊಂಡು ಹಾಕಬೇಕು. ಒಟ್ಟು ಟೋಟಲ್ ಈಗ ಎರಡು ಪದರ ಆಯ್ತು. ಸೊ ಎರಡು ಪದರ ಆದ್ಮೇಲೆ ನಂತರ ನಾವೇನ್ ಮಾಡಬೇಕು, ಭತ್ತದ ಹುಲ್ಲು ಆ ಅಣಬೆ ಬೀಜದ ಮೇಲೆ ಹಾಕಬೇಕು, ಮತ್ತೆ ಅಣಬೆ ಬೀಜ, ಮತ್ತೆ ಭತ್ತದ ಹುಲ್ಲು, ಅಣಬೆ ಬೀಜ. ಹೀಗೆ ಒಂದು ಮೂರರಿಂದ ನಾಲ್ಕು ಪದರ ಹಾಕ್ತಾ ಹೋಗ್ಬೇಕು. ಮೊದಲು ಭತ್ತದ ಹುಲ್ಲು, ಅಣಬೆ ಬೀಜ, ಭತ್ತದ ಹುಲ್ಲು, ಅಣಬೆ ಬೀಜ. ಹಾಗೆ ಒಂದು ಮೂರರಿಂದ ನಾಲ್ಕು ಪದರ ಭತ್ತದ ಹುಲ್ಲು, ಅಣಬೆ ಬೀಜ ಮತ್ತು ಭತ್ತದ ಹುಲ್ಲನ್ನ ಹಾಕ್ಬಿಟ್ಟು ನಂತರ ನಾವೇನ್ ಮಾಡಬೇಕು, ಆ ಪ್ಲಾಸ್ಟಿಕ್ ಕವರ್ ಬಾಯಿನ ಕಟ್ಟಬೇಕು. ಆ ಪ್ಲಾಸ್ಟಿಕ್ ಕವರ್ ಬಾಯಿ ಕಟ್ಟಿ ಸುಮಾರು ಒಂದು ಯಾವ್ದಾದ್ರು ಚೆನ್ನಾಗಿರುವಂತ ಕಬ್ಬಿಣ ಯೂಸ್ ಮಾಡಬಾರ್ದು, ಮಾಡಿದ್ರು ಏನಾಗಲ್ಲ. ಬಟ್ ಏನಂದ್ರೆ ಕಬ್ಬಿಣದಕ್ಕಿಂತ ನಮ್ಮ ಈ ಅಂಚಿ ಕಡ್ಡಿಗಳು ಅಥವಾ ಒಂದು ಒಳ್ಳೆ ಕಡ್ಡಿಯನ್ನ ಚೆನ್ನಾಗಿ ತೊಳ್ಕೊಂಡು ಅಥವಾ ಸ್ಟೆರಿಲೈಸ್ ಮಾಡ್ಕೊಂಡು ಆ ಪ್ಲಾಸ್ಟಿಕ್ ಕವರ್ ಭತ್ತದ ಹುಲ್ಲಿನ ಬುತ್ತಿಯಿಂದ ನಾವೇನ್ ಮಾಡಬೇಕು, ರಂಧ್ರಗಳು ಮಾಡಬೇಕು. ಮೇಲೆ ಕೆಳಗಡೆ ಸೈಡ್ ಅಲ್ಲಿ ಎಲ್ಲಾ ರಂಧ್ರಗಳು ಮಾಡಬೇಕು. ಯಾಕಪ್ಪ ರಂಧ್ರಗಳು ಮಾಡಬೇಕು ಅಂತಂದ್ರೆ, ಈ ನಮ್ಮ ಅಣಬೆ ಶಿಲೀಂಧ್ರ ಆಕ್ಸಿಜನ್ ಬೇಕಾಗುತ್ತೆ, ಚೆನ್ನಾಗಿ ಬೆಳೀಲಿಕ್ಕೆ ಆಕ್ಸಿಜನ್ ಬೇಕಾಗುತ್ತೆ. ಅದಕ್ಕೋಸ್ಕರ ರಂಧ್ರಗಳು ಮಾಡಿದಾಗ ಗಾಳಿ ಚೆನ್ನಾಗಿ ಆಡಿದಾಗ ನಮ್ಗೆ ಚೆನ್ನಾಗಿ ಅಣಬೆ ಬೀಜ ಚೆನ್ನಾಗಿ ವೃದ್ಧಿಯಾಗಿ ಬೆಳೆಯುತ್ತೆ ಅಂತ ಹೇಳಿ ಭತ್ತದ ಹುಲ್ಲಲ್ಲಿ. ಸೊ ಹಾಗೆ ಮಾಡಿದ ಮೇಲೆ ಒಂದು 20 ದಿವಸ 20-22 ದಿವಸದ ತನಕ ನೆರಳಲ್ಲಿ ಇಡಬೇಕು. ಕೆಲವರು ಹೇಳ್ತಾರೆ ಕತ್ಲೆ ಕೋಣೆಲಿ ಇಡಿ ಅಂತ ಹೇಳ್ತಾರೆ, ಆಮೇಲೆ ಕೆಲವರು ಹೇಳ್ತಾರೆ ನೀರ್ ಹಾಕಿ ಅಂತ ಹೇಳ್ತಾರೆ. ನೋ, ಅದನ್ನೇನು ಮಾಡಬಾರ್ದು. ಒಂದು 20 ದಿವಸದ ತನಕ ಹಾಗೆ ಎಲ್ಲಿ ಚೆನ್ನಾಗಿ ಗಾಳಿ ಆಡುತ್ತೆ, ಎಲ್ಲಿ ಚೆನ್ನಾಗಿ ಲೈಟ್ ಬೀಳುತ್ತೆ ಬಿಸಿಲಲ್ಲಿ ಇಡಬಾರ್ದು, ಎಲ್ಲಿ ಚೆನ್ನಾಗಿ ಒಂದು ತಂಪಾದ ವಾತಾವರಣದಲ್ಲಿ ಇಟ್ಬಿಡಬೇಕು. ಸೊ ತಂಪಾದ ವಾತಾವರಣದಲ್ಲಿ ಇದ್ದಾಗ ಆ 20 ದಿವಸದಲ್ಲಿ ನಾವು ಹಾಕದಂತ ಅಣಬೆ ಬೀಜ ಚೆನ್ನಾಗಿ ಮೊಳಕೆ ಹೊಡೆದು ಅದು ಸಣ್ಣ ಸಣ್ಣದಾಗಿ ಕಾಟನ್ ಅದರ ಹತ್ತಿ ತರ ಎಲ್ಲಾ ಭತ್ತದ ಹುಲ್ಲಿನ ಮೇಲ್ಗಡೆ ಬೆಳಕೊಳ್ಳುತ್ತೆ. ಸೊ 22 ದಿವಸ ಆದ್ಮೇಲೆ ನಾವೇನ್ ಮಾಡಬೇಕು ಅಂತಂದ್ರೆ, ಪರ್ಟಿಕ್ಯುಲರ್ಲಿ ಚಿಪ್ಪಣಬೆಗೆ ಆ ಭತ್ತದ ಚಿಪ್ಪಣಬೆ ಕವರ್ ನ ಹರಿದಾಕ್ಬಿಡ್ಬೇಕು. ಸೊ ಹರಿದಾಕ್ದಾಗ ಏನಾಗುತ್ತೆ, ಅದು ಒಂದು ಹುಲ್ಲಿನ ಬುತ್ತಿ ಇರ್ತಾರ ಆಗುತ್ತೆ. ಅಂದ್ರೆ ಆ ಹುಲ್ಲಿನ ಬುತ್ತಿಯಲ್ಲಿ ನಮ್ಮ ಅಣಬೆ ಶಿಲೀಂಧ್ರ ಫುಲ್ಲು ಕವರ್ ಆಗಿ ಬೆಳೆದಿರ್ತದೆ, ಫುಲ್ಲು ವ್ಯಾಪಕವಾಗಿ ಬೆಳೆದಿರ್ತದೆ. ಸೊ ಅದಕ್ಕೆ ನಾವೇನ್ ಮಾಡಬೇಕು, ಸೊ ಪ್ಲಾಸ್ಟಿಕ್ ಕವರ್ ಕಟ್ ಮಾಡಿದ ದಿನದಿಂದ ದಿನಕ್ಕೆ ಒಂದು 3-4 ಬಾರಿ ನೀರನ್ನ ಸ್ಪ್ರೇ ಮಾಡಬೇಕಾಗುತ್ತೆ, ಚಿಮುಕಿಸಬೇಕಾಗುತ್ತೆ. ಸೊ ಹಾಗೆ 3-4 ಬಾರಿ ಚಿಮುಕಿಸಿದಾಗ ಒಂದು 24 ಅಥವಾ 25ನೇ ದಿವಸಕ್ಕೆ ನಿಮಗೆ ಅಣಬೆ ಕಣ್ಣುಗಳು ಹೊಡೆಯುತ್ತೆ. ನಂತರ ನಾವು ಮತ್ತೆ ಹಾಗೆ ನೀರನ್ನ ಚಿಮುಕಿಸ್ತಾ ಹೋದಾಗ ಒಂದು 27ನೇ ದಿವಸಕ್ಕೆ ಮೊದಲನೇ ಕಟಾವ್ ಆಗುತ್ತೆ. ಸೊ ಮೊದಲನೇ ಕಟಾವನ್ನ ನೀವು ಕಿತ್ಕೊಂಬಹುದು. ಸೊ ಮೊದಲನೇ ಕಟಾವ್ ಕಿತ್ಕೊಂಡು ನೀವೇನಾದ್ರೂ ಜಾಸ್ತಿ ಪ್ರೊಡಕ್ಷನ್ ಅಥವಾ ಜಾಸ್ತಿ ಉತ್ಪಾದನೆ ಮಾಡಿದ್ರೆ ನೀವು ಪಕ್ಕ ಬೇರೆಯವರು ಯಾರಿಗಾದ್ರು ಮಾರಲೂ ಸಹ ಮಾರಬಹುದು, ಇಲ್ಲ ಅಂತಂದ್ರೆ ನೀವೇ ನಿಮ್ಮ ಮನೆಗೆ ಉಪಯೋಗಿಸಬಹುದು. ನಂತರ 27ನೇ ದಿವಸ ಆದ್ಮೇಲೆ ಮತ್ತೆ ನಾವು ಆ ಬುತ್ತಿನ ಎಸ್ತು ಬಿಡಬಾರದು. ಮತ್ತೆ ನೀವು ಹಾಗೆ ನೀರನ್ನ ಚಿಮುಕಿಸ್ತಾ ಹೋದ್ರೆ ಒಂದು 3-4 ಬಾರಿ ದಿನ ಅಲ್ಲೂ ಒಂದು 30 ದಿವಸದಲ್ಲಿ ನಿಮ್ಗೆ ಇನ್ನೊಂದು ಕಟಾವ್ ಬರುತ್ತೆ. ಅಂದ್ರೆ ಎಲ್ಲಿ ಬೆಳೆದಿರುತ್ತೆ ಅಲ್ಲಿ ಬರಲ್ಲ, ಬೇರೆ ಕಡೆ ಬೇರೊಂದು ಕಡೆ ಅಣಬೆ ಕಣ್ಣುಗಳು ದೊಡ್ಡದವು ಸಣ್ಣದವು ದೊಡ್ಡದಾಗಿ ಅಣಬೆ ಬರುತ್ತೆ. ಹೀಗಾಗಿ ಒಂದು ತಿಂಗಳಲ್ಲಿ ಸಾಮಾನ್ಯವಾಗಿ ನಾವು ಅಣಬೆ ಹುಲ್ಲು ಅಣಬೆ ಭತ್ತದ ಹುಲ್ಲಿನ ಅಣಬೆಯಲ್ಲಿ ನಾವೇನಪ್ಪ ಅಂತಂದ್ರೆ ಅಣಬೆ ಬುತ್ತಿಲಿ ಒಂದು 2-3 ಕಟಾವ್ ಮಾಡಬಹುದು. ಸೊ ಈ ತರ ಕಟಾವ್ ಮಾಡಿ ನೀವು ಉಪಯೋಗಿಸ ಮನೆಗಾರು ಉಪಯೋಗಿಸಬಹುದು ಅಥವಾ ಹೆಚ್ಚಿನ ಉತ್ಪಾದನೆ ಮಾಡಿ ನೀವು ಪಕ್ಕ ಅಂಗಡಿಗಳಿಗೆ ಮಾರಬಹುದು. ಹಾಗಾಗಿ ನೀವು ಈ ಅಣಬೆ ಬೇಸಾಯನ ಪದ್ಧತಿನ ಉಪಯೋಗಿಸ್ಕೊಂಡ್ರೆ ನೀವು ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮ ಬದುಕಿನಲ್ಲಿ ಸ್ವಾವಲಂಬಿಗಳಾಗಬಹುದು. ಹೇಗಪ್ಪ ಸ್ವಾವಲಂಬಿಗಳಾಗ್ತೀವಿ ಅಂತಂದ್ರೆ, ಸಾಮಾನ್ಯವಾಗಿ ನಾನು ಒಂದು 100 ಬ್ಯಾಗ್ ಮಾಡಿದ್ರೆ 1 ಕೆಜಿ ಒಂದು ಭತ್ತದ ಬುತ್ತಿಯಲ್ಲಿ ಭತ್ತ ಅಣಬೆ ಬುತ್ತಿಯಲ್ಲಿ ನಿಮಗೆ ಸಾಮಾನ್ಯವಾಗಿ ಅಂತಂದ್ರೆ ಒಂದು 700-800 ಗ್ರಾಂನಷ್ಟು ಅಣಬೆ ಸಿಗುತ್ತೆ. ಸೊ ನಾನು 100 ಬ್ಯಾಗ್ ಮಾಡಿದ್ರೆ ನಿಮಗೆ 70 ಕೆಜಿಯಷ್ಟು ನಿಮಗೆ ಅಣಬೆ ಸಿಗುತ್ತೆ. ಆ 70 ಕೆಜಿನ ನೀವು ಹೊರಗಡೆ ಮಾರಿದ್ರೆ ನಿಮಗೆ ದುಡ್ಡು ಗಳಿಸಬಹುದು. ಸೊ ಹಾಗಾಗಿ ಈ ಅಣಬೆ ಬೇಸಾಯನ ಮಾಡಿ ನೀವು ಸ್ವಾವಲಂಬಿಗಳಾಗಬಹುದು ಅಂತ ನಾನು ಹೇಳ್ತಾ ಈ ಮಾತನ್ನ ಮುಗಿಸ್ತೀನಿ. ಮತ್ತಷ್ಟು ನಿಮ್ಗೆ ಬೇರಷ್ಟು ಇನ್ನಷ್ಟು ಈ ಅಣಬೆಗೆ ಬೇಸಾಯದ ಬಗ್ಗೆ ಮಾಹಿತಿ ಬೇಕು ಅಂತಂದ್ರೆ ನಮ್ಮ ಕೃಷಿ ಮಹಾವಿದ್ಯಾಲಯ ಬಂದು ನನ್ನನ್ನ ಮೀಟ್ ಮಾಡಬಹುದು. ನನ್ನನ್ನ ಮೀಟ್ ಮಾಡ್ಲಿಕ್ಕೆ ನಿಮ್ಗೆ ನನ್ನ ಫೋನ್ ನಂಬರ್ ಬೇಕಾದ್ರೆ ತಗೋಬಹುದು ರೈತ ಬಾಂಧವರು. ನನ್ನ ಫೋನ್ ನಂಬರ್ 7-6-6-6-4-1-7-4 7-6-7-6-6-4-1-7-4 ಸೊ ಈ ನಂಬರ್ಗೆ ಫೋನ್ ಮಾಡಿ ನಾನು ನಿಮಗೆ ಎನಿ ಟೈಮ್ ನಾನು ನಿಮ್ ಜೊತೆ ನಿಮಗೆ ನಿಮ್ಮ ಅಣಬೆ ಬೇಸಾಯದ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ನಾನು ಸಿದ್ಧನಿರ್ತೇನೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಇದುವರೆಗೂ ಚಿಪ್ಪು ಅಣಬೆ ಕೃಷಿ ಕುರಿತು ಶಿವಮೊಗ್ಗ ಕೃಷಿ ಮಹಾವಿದ್ಯಾಲಯದ ಕೃಷಿ ಸೂಕ್ಷ್ಮ ಜೀವಿಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ನಂದೀಶ್ ಎಂಎಸ್ ಅವರೊಂದಿಗಿನ ಸಂದರ್ಶನ ಕೇಳಿದ್ರೆ ಪ್ರಸ್ತುತಪಡಿಸಿದವರು ಡಾಕ್ಟರ್ ಎಸ್ಎಂ ಸುಧಾಕರ್. ಇದೀಗ ಪೇಟೆ ಧಾರಣೆ. ಬೆಳ್ಳುಳ್ಳಿ ಒಂದು ಕೆಜಿಗೆ 450 ರೂಪಾಯಿಯಿಂದ 500 ರೂಪಾಯಿ, ನುಗ್ಗೆಕಾಯಿ 450ರಿಂದ 500 ರೂಪಾಯಿ, ಈರುಳ್ಳಿ ಕೆಜಿಗೆ 70ರಿಂದ 80 ರೂಪಾಯಿ, ಟೊಮೆಟೊ ಕೆಜಿಗೆ 50ರಿಂದ 60 ರೂಪಾಯಿ, ಕ್ಯಾರೆಟ್ ಕೆಜಿಗೆ 65ರಿಂದ 70 ರೂಪಾಯಿ, ಬೀನ್ಸ್ ಕೆಜಿಗೆ 77ರಿಂದ 80 ರೂಪಾಯಿ, ತೊಂಡೆಕಾಯಿ 65ರಿಂದ 70 ರೂಪಾಯಿ, ಗೋರಿಕಾಯಿ 65ರಿಂದ 70 ರೂಪಾಯಿ, ಹೀರೆಕಾಯಿ 45ರಿಂದ 50 ರೂಪಾಯಿ, ಹಸಿಮೆಣಸಿನಕಾಯಿ ಕೆಜಿಗೆ 55ರಿಂದ 60 ರೂಪಾಯಿ, ಬಜ್ಜಿ ಮೆಣಸು ಕೆಜಿಗೆ 40ರಿಂದ 45 ರೂಪಾಯಿ, ಬದನೆಕಾಯಿ 50ರಿಂದ 55 ರೂಪಾಯಿಗೆ ರೂಪಾಯಿ, ಸುವರ್ಣಗೆಡ್ಡೆ ಕೆಜಿಗೆ 65ರಿಂದ 70 ರೂಪಾಯಿ, ಬೀಟ್ರೂಟ್ ಕೆಜಿಗೆ 45ರಿಂದ 50 ರೂಪಾಯಿ.